ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಚಂದ್ರರು ಪ್ರಿಯ ವ್ಯವಸ್ಥೆ ಇದ್ದಾರೆ. ಓಂಕಾರ ಅಂದ್ರೆ ಏನು? ನಿಜವಾದ ಬ್ರಹ್ಮಜ್ಞಾನ ಯಾವುದು? ಬ್ರಹ್ಮ ಸಾಕ್ಷಾತ್ಕಾರವಾದ ಮೇಲೆ ಏನ್ ಅವಸ್ಥೆ ಉಂಟಾಗುತ್ತೆ ಅಂತ ನಂತರ ಖುಷಿಯಾಗಿ ವ್ಯವಸ್ಥಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಓಂಕಾರ ಶಬ್ದವೇ ಬ್ರಹ್ಮ. ಋಷಿಗಳು ಹಾಗೂ ಮುನಿಗಳು ಆ ಶಬ್ದ ಬ್ರಹ್ಮದ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸು ಮಾಡ್ತಿದ್ರು. ಸಿದ್ಧಿ ದೊರೆಯಿತು ಅಂದ್ರೆ ಆ ಶಬ್ದವನ್ನು ಕೇಳಿದ್ರು, ತಾನಾಗಿಯೇ ನಾಭಿಯಿಂದ ಮೇಲಕ್ಕೆ ಆ ಶಬ್ದ ಎತ್ತು ಬರೋದನ್ನ ಅಂತ ಹೇಳಿದ್ರು. ಓಂಕಾರ ಶಬ್ದವೇ ಬ್ರಹ್ಮ ರಾಜಯೋಗದಲ್ಲಿ ಬಂದಿದೆ. ಸತ್ಯ ವಾಚಕ ಪ್ರಣವ ಅಂತ, ಸತ್ಯ ಅಂದ್ರೆ ಪರಮಾತ್ಮನ, ಆ ಪರಬ್ರಹ್ಮದ ವಾಚಕ ಅಂದ್ರೆ ಹೆಸರು, ಆ ಪರಬ್ರಹ್ಮದ ಹೆಸರೇ ಓಂಕಾರ ಅಂತ. ಬೇರೆ ಯಾವ ಹೆಸರು ಕೂಡ ಸಮರ್ಪಕವಾಗಿ ಆ ಪರಬ್ರಹ್ಮದ ಸ್ಥಿತಿಯನ್ನ ತಿಳಿಸೋದಿಲ್ಲ. ಓಂಕಾರ ಅತ್ಯಂತ ಸಮರ್ಪಕವಾಗಿ ಸಂಪೂರ್ಣವಾಗಿ ಸಮಗ್ರವಾಗಿ ತಿಳಿಸುತ್ತೆ. ಓಂ ಅಂತರುವ ಮೂರು ಅಕ್ಷರಗಳಿಂದ ಕೂಡಿದಂತಹದ್ದು ಇದು ಓಂಕಾರ. ನಾಭಿಯಿಂದ ಪ್ರಾರಂಭವಾಗುತ್ತೆ, ಅನಾದದಲ್ಲಿ ಅದು ಬೆಳೆಯುತ್ತೆ, ಸಹಸ್ರಾರದಲ್ಲಿ ಅದು ಲಿಂಗವಾಗುತ್ತೆ. ಈ ಓಂ ಅಂತದ್ದು ಹಲವಾರು ಅರ್ಥಗಳನ್ನ ಒಳಗೊಂಡಿದೆ ಅಂತ ಹೇಳೋದಕ್ಕಿಂತ ಸಕಲ ವಿಶ್ವದ ರಹಸ್ಯವನ್ನ ಅದು ಒಳಗೊಂಡಿದೆ ಅಂತ ಹೇಳಿಬಿಟ್ರೆ ಸಂಪೂರ್ಣವಾಗಿ ವಿವರಿಸಿದಂತಾಯಿತು. ಅದರ ಅರ್ಥವಾಗಿದೆ ಒಂದನ್ನು ಬೇರೆ ವಿಚಾರ, ವಿವರಿಸೋದಂತೂ ಸಂಪೂರ್ಣವಾಯಿತು. ಅರ್ಥವಾಗೋದಕ್ಕೆ ಒಂದು ಗಂಟೆ ಅಲ್ಲ, ಒಂದು ದಿನವಿಡಿ ಯೋಚಿಸಿದ್ರು ಕೂಡ ಅರ್ಥವಾದಂತೆ ಇರುತ್ತೇ ವಿನಃ ಅರ್ಥವಾಗುವುದಿಲ್ಲ. ಅದು ಅರ್ಥವಾಗೋದು ಅನುಭವದಿಂದ ಹೊರತು ಕೇವಲ ಕೇಳುವಿಕೆಯಿಂದ ಅಲ್ಲ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಅನುಭವದಿಂದ ಹೇಳ್ತಾ ಇದ್ದಾರೆ ಓಂಕಾರ ಎಂದರೆ ಬ್ರಹ್ಮ. ಬ್ರಹ್ಮ ಅಂದ್ರೆ ಪರಬ್ರಹ್ಮ. ಋಷಿಗಳು ಮುನಿಗಳು ಆ ಶಬ್ದ ಬ್ರಹ್ಮದ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸು ಮಾಡ್ತಿದ್ರು ಅಂತ ಏನು ಮಾತಾಡಿದ್ರು. ಓಂಕಾರ ಅಂತ ಅನ್ನೋದು ಪರಬ್ರಹ್ಮ ಅಂತ ಹೇಳಿದ ಮೇಲೆ ಓಂ ಅಂತ ಹೇಳ್ತಕ್ಕಂಥ ಅದನ್ನು ಉಚ್ಚರಿಸೋದಕ್ಕೆ ನಮಗೆ ಬರುತ್ತೆ ಅಂತಂದ್ಮೇಲೆ ನಾವು ಉಚ್ಚರಿಸಿದ ತಕ್ಷಣ ಆ ಪರಬ್ರಹ್ಮ ಇನ್ನು ಪ್ರತ್ಯಕ್ಷವಾಗಬೇಕಾಗಿದ್ದಲ್ಲ. ನಿಮ್ಮಲ್ಲಿ ಯಾರ ಒಬ್ಬ ಹೆಸರು ಹೇಳಿದ ತಕ್ಷಣ ನಿಮಗೆ ಈ ವೇದಿಕೆ ಮೇಲೆ ಓಡ್ಬರೋದಿಲ್ಲ. ಹಾಗೆಯೇ ಆ ಪರಬ್ರಹ್ಮದ ಹೆಸರನ್ನು ಹೇಳಿದ ತಕ್ಷಣ ಅವನಲ್ಲಿ ಪ್ರತ್ಯಕ್ಷವಾಗಬೇಕಾಗಿ ಧರ್ಮ. ಹಾಗೆ ಅವನು ಧರ್ಮ ಗಿರಮ ಕೇಳೋದಿಲ್ಲ, ಕೇಳಿದ ಕರೆಗೆ ಓಡಿಸ್ತಕ್ಕಂಥವನ್ನಲ್ಲ. ಯಾಕೆಂದ್ರೆ ತುಂಬಾ ಕರ್ಮ ಕೇಳ್ಬೋದು ಆ ಮಡಿವಾಳ ಕರೆದ ಹಾಗೆ. ಓ ಮೊದಲೇ ಬಂದಿದೆ ಓಡ್ ಬನ್ನಿ, ಓ ಮೊದಲೇ ಬಂದಿದೆ ಓಡ್ ಬನ್ನಿ ಅಂತ ಹೇಳಿ ಮೊದಲು ಕರೆದ ಕರೆಸ್ತಾ ಸುತ್ತಮುತ್ತ ಇರ್ತದೆ ಜನ ಅಸಂಖ್ಯ ಅನ್ನೋದು ಒಡಬಂದು ತಂದಮ್ಮ ಹಾರೆ ಉದ್ದೇ ಚಿಕಾಸು ಇತ್ಯಾದಿ ಎಲ್ಲ ತಂದನು. ಆ ಮೊದಲಿನ ಸಿಗ್ದು ಓಡ್ ಆಯ್ತು ಇವನ್ನ ಬರುತ್ತಾನ ಬಂದು ನೋಡಿದ್ರೆ ಮೊದಲೇನು ಇಲ್ಲ ಎಂಥದ್ದು ಇದನ್ನು ಹಾ ಹಾ ಹಾ ಅಂತಾ ಇದ್ದಾನೆ. ಏಯ್ ಏನೇ ಈ ಥರ ಮಾಡಿಬಿಟ್ಟೆ, ನಮಗೆಲ್ಲ ಕೆಲಸ ಕಾರ್ಯ ಇತ್ತು ಹೊಲದಲ್ಲಿ, ನೀನು ಈ ಥರ ಮಾಡಿಬಿಟ್ಟೆ, ಅಯ್ಯೋ ಸುಮ್ಮನೆ ಬಟ್ಟೆ ಒದಗುವಾಗ ಬೇಸರ ಆಗ್ಬಿಟ್ಟಿತ್ತು, ಅದು ಕೊಟ್ಟು ಒಂದು ಉಪಾಯ ಕೊಡ್ತೇನೆ, ನೀವೆಲ್ಲ ಬಂದ್ರೆ ನೀವೆಲ್ಲ ನಿಂತ್ರೆ ನಿಮ್ಗೆ ನೋಡಿ ನಾನು ಸಂತೋಷವಾಗುತ್ತೆ, ಅದಕ್ಕೋಸ್ಕರ ನಾನು ಒಂಥರ ಮಾಡಿದಷ್ಟೇ ಮುಖ ನಮ್ ಕೆಲಸ ಎಲ್ಲ ಹಾಳು ಮಾಡಲಿಲ್ಲ, ನಿಮ್ ಮಾತು ತುಂಬಾ ಸುಳ್ಳ ಅಂತ ಹೊರಟೋದು. ಇನ್ನೊಂದು ಯಾವತ್ತು ಒಂದು ದಿವಸ ಆ ಮೊಸಳೆ ಬಂತು ಮೊಸಳೆ ಬಂತು ಅಂತ ಹೇಳಿ ಮಾತನ ಅಲ್ಲಿ ಹೋಗಿ ಮೊಸಳೆ ಕೇಳ್ಕೊಂಡಿರ್ಕೊಂಡೆ ಅದು ಬಂದೇ ಬಿಡ್ತೀವಿ, ನಿಜವಾಗಿಯೂ ಕೂಡ ಬಂದೇ ಬಿಡ್ತೀವಿ. ಕಾರಣ ಮೊಸಳೆ ಬಂತು ಮೊಸಳೆ ಬಂತು ಗಟ್ಟಿಯಾಗಿ ಕೂತ ನಾನು ಯಾವಾಗಲೂ ಬರಲೇ ಇಲ್ಲ, ಅಯ್ಯೋ ಅವನು ಸುಳ್ಳಗಾರ ಅವನು ಅಂತ ಅವರು ಚಾತನ ಅವರು ಮುಂದಕ್ಕೂ ನೋಡ್ಬಾರ್ದಂತೆ. ಈ ತರಹ ನಾವು ಬ್ರಹ್ಮವನ್ನ ಕರೆಯುವುದು ಸುಮ್ಮನೆ ಸಮಾಜದ ಹತ್ರ ಕರೀತಾ ಇರ್ತೀವಿ ದೇವರನ್ನ, ದೇವರು ಅದರ ಎಲ್ಲ ಬರುವುದಿಲ್ಲ. ಸುಮ್ಮನೆ ನಮ್ಮ ಸಮಾಜಕ್ಕೋಸ್ಕರ ಸಮಾಜನು ಒಂದು ಸಮಾಜಕ್ಕೆ ಸಮಾಧಾನ ಕೊಡೋಕ್ಕೋಸ್ಕರ ಬರ್ತಕ್ಕಂಥ ನನ್ನ ಉದ್ದೇಶ ಇದ್ರೆ ಮಾತ್ರ ಅವಶ್ಯವಾಗಿ ಬರ್ತಾನೆ ಅಂತ ಅನ್ನೋದನ್ನು ನಾವು ಪುರಾಣದ ಗತಿಗಳಲ್ಲಿ ಬಿಕಾಸ್ ನೋಡ್ತಾ ಇದ್ದೇನೆ. ಇಲ್ಲಿ ಋಷಿಮುನಿಗಳು ಆ ಶಬ್ದ ಬರ್ಮದ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸು ಮಾಡ್ತಿದ್ರು ಅಂತಂದ್ರೆ ಉದ್ದೇಶ ಪಟ್ಟು ಅದಕ್ಕಾಗಿ ಕುಳಿತುಕೊಳ್ತಾ ಇದ್ರು ಅಂತ ಅಂತ ಬೇಕೇ ಬೇಕು ಸತ್ತಕ್ಕಂಥ ಅದನ್ನ ತೋರಿಸ್ತದೆ ಯಾವುದು ಆ ಉದ್ದೇಶ ಪಟ್ಟು ಕೂತಾಗ ಯಶೋದಲ್ಲಿ ಒಂದು ದೀಕ್ಷೆ ಆಗಿರುತ್ತೆ ಜಪ ಮಾಡ್ತಾ ಇದ್ದಾಗಿದೆ. ಅಯ್ಯೋ ಸ್ವಾಮೀಜಿ ಹೋಗ್ತಾ ಬರ್ತಾ ಜಪ ಮಾಡ್ತಾ ಇದೆ, ಹೋಗ್ತಾ ಬರ್ತಾ ಜಪ ಮಾಡ್ತಾ ಇದ್ದಾರೆ ಅಂತೇಳಿ ಕೂತು ಮಾತ್ರ ಖಂಡಿತ ಮಾಡೋದಿಲ್ಲ. ಯಾಕೆ ಸಮಯ ನಷ್ಟ ಆಗುತ್ತೆ ಅಂತ ಅದರ ಬಗ್ಗೆ ಬೇರೆ ಏನಾದ್ರು ಜಪ ಕಾರ್ಯ ಮಾಡ್ಕೊಂಡು ಮಾಡ್ಕೊತಾ ಜಪ ಅನುಗುಣವಾಗಾಯ್ತು. ಅಲ್ಲಿ ಉದ್ದೇಶ ಇಲ್ಲ, ಸಾಕ್ಷಾತ್ಕಾರ ಆಗಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ, ಅದಕ್ಕಾಗಿ ಕುಳಿತಾಗ ಮಾತ್ರವೇ ಉದ್ದೇಶ. ಉಪನ್ಯಾಸಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶ ಇರ್ತಕ್ಕಂಥವರ ಹಂಬಲ ನೋಡಿ, ಅಯ್ಯೋ ಕೇಳೋದಾಯ್ತು ರೆಕಾರ್ಡ್ ಮಾಡ್ಕೊಂಡ್ರು ಮನೇಲಿ ಒಂದು ಕೇಳ್ಬೇಕು ಅಂತ ಹೇಳಿದ್ರ ಅಂತ ಹೇಳುವರ ಸಮಾಚಾರ ನೋಡಿ. ಆ ಉದ್ದೇಶ ಸಿದ್ಧಿಗಾಗಿ ಅಲ್ಲ, ಆ ಸಿದ್ಧಿಗಾಗಿ ಗಂಟೆಪಟ್ಟು ಕುಳಿತಿರ್ಬೇಕಾಗುತ್ತೆ. ಅದು ಅದೇ ಅದೇ ತಪಸ್ಸು, ಅದೇ ತಪಸ್ಸು ಉದ್ದೇಶ ಸಿದ್ಧಿಗಾಗಿ ದೃಢಶಿಕ್ಷನಾಗಿ ಕೊಟ್ಟುಕೊಟ್ಟಿರ್ತಕ್ಕಂಥ ಮಾಡಬೇಕು, ಅದನ್ನ ಶ್ರದ್ಧೆಯಿಂದ ಮಾಡಬೇಕಂತ ಹಾಗೆ ತಪಸ್ಸು ಮಾಡ್ತಾ ಮಾಡ್ತಾ ಅವರಿಗೆ ಸಿದ್ಧಿ ದೊರೆಯುತ್ತೆ. ಸಿದ್ಧಿ ದೊರೆಯಿತು ಅಂದ್ರೆ ಕೇಳಬಹುದು ಆ ಶಬ್ದವನ್ನ, ಅನಾಹತ ಶಬ್ದವನ್ನ ನಾನಾಗಿಯೇ ನಾಡಿನಿಂದ ಮೇಲೆ ಮೇಲೆ ಕೇಳೋದನ್ನ ಅಂತ ಶ್ರೀರಾಮರು ಹೇಳ್ತಾರೆ. ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅನಾಹತ ಧ್ವನಿ ನಾಡಿನಿಂದ ಮೇಲಕ್ಕೆ ಎದ್ದು ಅನಾಹತ ಚಕ್ರದಲ್ಲಿ ಅದು ಕೇಳೋದಕ್ಕೆ ಆರಂಭ ಆಗುತ್ತೆ. ಕೇಳಬೇಕು ಅಂತ ಅಪೇಕ್ಷೆ ಪಡುವವರು ಶಾಂತವಾಗಿ ಆ ಒಳ ಕಿವಿಗಳನ್ನ ಹತ್ತಕ್ಕೆ ತಿಳಿಸಬೇಕು. ಯಾವ್ಯಾವನ್ನೋ ಮಾತ್ರ ಕೇಳೋದಕ್ಕೋಸ್ಕರ ನಾವು ಕಿವಿಯನ್ನ ಹೀಗೆ ಎರಡು ಕಿವಿಗಳನ್ನು ಕೂಡ ಎರಡಿಟ್ಕೊಂಡ್ಬಿಟ್ಟಿರ್ತೀವಿ, ಪಕ್ಷೆ ಅಲ್ಲ ಆ ಕಡೆಗೆ ವಾಲಿಸಿಕೊಂಡ್ಬಿಟ್ಟಿರ್ತೀವಿ. ಈ ಶಾರೀರಿಕ ಸಾಮುದ್ರಿಕ ಈಗಲ್ಲ ಶರೀರ ಸಾಮುದ್ರಿಕ, ಶರೀರ ಸಾಮುದ್ರಿಕದವರು ಹೇಳ್ತಾರೆ ಯಾರು ಕಿವಿ ಕಿವಿ ಬಾಕೊಂಡಿರುತ್ತೋ ಅವರಿಗೆ ಗಾಡಿ ಮಾತು ಕಿವಿ ಕೊಡೋದ್ರೆ ಬಹಳ ಇಷ್ಟ ಅಂತ ಸೂಚನೆ ಇದ್ದಿಲ್ಲ. ಅವರು ಜನ್ಮ ಜನ್ಮಾಂತರದಲ್ಲಿ ಗಾಡಿ ಮಾತು ಕಿವಿ ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಆ ಕಿವಿ ಹಾಗೆ ಆ ಕಡೆಗೆ ತಿಳ್ಕೊಂಡಿರುತ್ತಂತೆ. ಯಾರಿಗೆ ಗಾಡಿ ಮಾತು ಕಿವಿ ಕೊಡೋದು ಇಷ್ಟ ಇದ್ರೋ ಅವ್ರ ಕಿವಿ ಹೀಗೆ ಹಿಂದಕ್ಕೆ ಹೋಗಿರುತ್ತದೆ ಎಂದು ಬಂದಿರುತ್ತೆ. ಅದು ಎಂಥ ಮಾತು ಬರೋದ್ರೂ ಕೂಡ ಆ ಕಿವಿಗಳ ಮೂಲಕ ಸುಮ್ಮನೆ ಹರಿಸ್ಕೊಂಡು ಹೊರಟೋಗ್ಬಿಟ್ಟಿರ್ತೇವೆ, ಒಳಗೆ ಹೋಗಿ ಒಳಗೆ ತಗೊಳ್ಳೋದಕ್ಕೆ ಬಿಡೋದಿಲ್ಲ ಅಂತೂ ಅದು ತಮಾಷೆ ತಮಾಷೆ ತಮಾಷೆ ಹೋದೋ ಅದು ತಕ್ಷಣ ಹೊತ್ತಿಗೆ ಹೋದಂತ ನಾವು ಅನಿಸುತ್ತೆ. ಅಂತೂ ಈ ಒಳಗಡೆ ಇರತಕ್ಕಂತಹ ಒಳಗಡೆ ಕೇಳಿರತಕ್ಕಂಥ ಅನಾಹತ ಶಬ್ದ, ಅಲೋಂಕಾರ ಶಬ್ದ, ಪ್ರಣವ ಶಬ್ದ ಅದನ್ನ ಹೇಳುತ್ತಾ ಇದ್ದಾದ್ರೆ ಈ ತರ ಅದಕ್ಕಾಗಿ ಕುಳಿತು ತಪಸ್ಸು ಮಾಡಬೇಕು. ಅನಾಹತ ಶಬ್ದ ಆದರೆ ಹೀಗೆ ಮುಂಚೆ ಹೇಗಾಯ್ತದ ನಾನು ಇಲ್ಲಿ ಜೀವಿ ಹೊತ್ತಿದೆ, ಈ ಕಡೆ ಮನೆಗಳನ್ನು ಹೊತ್ತಿದೆ, ಶಬ್ದ ಬರುತ್ತೆ ಒಂದು ಹೊಡೆದಾಗ ಶಬ್ದ ಬರುತ್ತೆ ಬರುತ್ತೆ ಬರೆಯುವುದು ಮುಗಿದ ಮೇಲೆ ನಿಂತು ಹೋಗುತ್ತೆ. ಇದು ಆಹದ ಶಬ್ದ, ಆಹದ ಅಂದ್ರೆ ಬಳಿದಾಗ ಉಂಟಾಗುವ ಶಬ್ದ, ಆಹದ ಅಂದ್ರೆ ಬಳಿದಂತ ಸಂದರ್ಭ, ಅನಾಹತ ಅಂದ್ರೆ ಬಳಿಯದೆಯೇ ಮೀರದೆಯೇ ತನ್ನಷ್ಟಕ್ಕೆ ಉಂಟಾಗಿರ್ತಕ್ಕಂಥ ಶಬ್ದ. ಈ ಓಂಕಾರ ಆಗಿರ್ತಕ್ಕಂಥದ್ದು ತನ್ನ ಅಷ್ಟಕ್ಕೆ ಅದು ಈ ಪ್ರಗತಿಯಲ್ಲಿ ಇದೆ. ಈ ಪ್ರಗತಿಯಲ್ಲಿ ನಾನೇ ನಾನಾಗಿ ಆ ಓಂಕಾರ ಇದೆ. ಅದೇ ಓಂಕಾರ ಪ್ರತಿಯೊಬ್ಬ ಜೀವಿಯ ಆ ಮೂಲಾಧಾರದಲ್ಲಿ ಇದೆ. ಅಲ್ಲಿಂದ ಎತ್ತಿ ಬರಬೇಕಾದ್ರೆ ಜಪಿಸ್ತೇವೆ ನಾವು, ಅದೇ ತಪಸ್ಸು. ಆ ಒಂದು ಪ್ರಯತ್ನ ಇದೆ, ಯಾರಿಗಾದ್ರೂ ಆ ಪ್ರಯತ್ನವನ್ನು ಮಾಡಬಹುದು. ಆದರೆ ಮಾಡಿಕೊಳ್ಳುವ ಶಕ್ತಿ ಇದೆಯೋ ಇರುವಂತಹದನ್ನ ಅವರೇ ನೋಡಿಕೊಳ್ಬೇಕು. ಶ್ರೀರಾಮರು ಮುಂದುವರಿತಾ ಹೇಳ್ತಾರೆ, ಕೆಲವು ಮಂದಿ ಋಷಿಗಳು ಹೇಳ್ತಾರೆ, ಕೆಲವು ಮಂದಿ ಋಷಿಗಳು ಕೇಳ್ತಾರೆ, ಕೇವಲ ಈ ಶಬ್ದವನ್ನು ಕೇಳುವುದಿಲ್ಲ ಏನು ದೊರೆಯುತ್ತೆ? ದೂರದಿಂದಲೇ ಸಮುದ್ರದ ಕಲ್ಲುಗಳ ಶಬ್ದವನ್ನು ಕೇಳಬಹುದು. ಅದನ್ನು ಹಿಡಿದು ಮುಂದುವರೆದ್ರೆ ಸಮುದ್ರವನ್ನು ಮುಚ್ಚಬಹುದು. ಎಲ್ಲಿಯವರೆಗೆ ಕಲ್ಲುಗಳ ಅನ್ನೋದಕ್ಕೆ ಇರುತ್ತೆಯೋ ಅಲ್ಲಿಯವರೆಗೆ ಸಮುದ್ರ ಅಂತನೋದು ಇರಲೇಬೇಕು. ಹಾಗೇನೇ ಅನಾಹತ ಧ್ವನಿಯನ್ನು ಹಿಡಿದು ಹಿಡಿದು ಮುಂದುವರೆದ್ರೆ ಅದರ ಪ್ರತಿಪಾದ್ಯ ಬ್ರಹ್ಮನನ್ನ ಮುಟ್ಟಬಹುದು. ಅದಕ್ಕೆ ಪರಮಪದ ಅಂತ ಹೆಸರು. ಆದರೆ ಅಹಂ ಅನ್ನೋದು ಇತ್ತು ಅಂದ್ರೆ ಈ ವಿಧದ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಯಾವ ಅವಸ್ಥೆಯಲ್ಲಿ ನಾನು ನೀನು ಏಕ ಅನೇಕ ಯಾವುದು ಇರದೋ ಆ ಅವಸ್ಥೆಯಲ್ಲಿ ಬ್ರಹ್ಮದರ್ಶನ ದೊರೆಯುತ್ತೆ. ಕೆಲವು ಮಂದಿ ಋಷಿಗಳು ಹೇಳ್ತಾರಂತೆ, ಕೇವಲ ಈ ಶಬ್ದವನ್ನು ಕೇಳುತ್ತದೆ ಏನು ದೊರೆಯುತ್ತೆ ಅಂತ. ಕೆಲವು ಕಾಲ ದೊರೆಯುತ್ತೆ, ಆನಂದ ದೊರೆಯುತ್ತೆ. ಅನಾಥ ಧ್ವನಿ ಕೇಳೋದು ಶುರುವಾದಾಗ ಒಂದು ಬಗೆಯ ಆನಂದ ಉಂಟಾಗುತ್ತೆ. ಆ ಅನಾಥ ಧ್ವನಿ ಕೇಳದೇ ಇದ್ರೂ ಕೂಡ ಅಷ್ಟರ ಮಟ್ಟಿನ ಸಾಧನೆ ಮಾಡಿದ್ರಿಂದ ನಮ್ಮ ಶರೀರೇಂದ್ರಿಯ ಮನಸ್ಸು ಬಹಳ ಬಹಳ ಸಮಸ್ಥಿತಿಗೆ ಬಂದಿರೋದ್ರಿಂದ ಆನಂದ ಉಂಟಾಗುತ್ತೆ. ಅದಕ್ಕೆ ಶಮಸುಖ ಶಮಸುಖ ಅಂತ ಹೆಸರು. ಆ ಆನಂದಕ್ಕಿಂತ ಹೆಚ್ಚಿನ ಆನಂದ ಈ ಓಂಕಾರ ಕೇಳುವುದು ಬಂದಿದ್ದಾರೆ. ಅದೇ ಹೆಚ್ಚುವ ಜೊತೆಗೆ ಕಿವಿನಲ್ಲಿ ಎನ್ನುವ ಬಗೆಯ ನರದವರು ಬಗೆಯ ಇರುತ್ತೆ. ಅಂಥವ್ರು ಏನಾದರೂ ಧ್ಯಾನ ಕುರಿತಾಗ ಬಹಳ ಬೇಗ ಅವರಿಗೆ ಏನೋ ಒಂದು ಶಬ್ದ ಕೇಳಲು ಪ್ರಾರಂಭವಾಗುತ್ತೆ. ಅವರು ಸ್ವಾಮೀಜಿ ನನಗೆ ಅನಾಹತ ಧ್ವನಿ ಕೇಳೋದಕ್ಕೆ ಶುರುವಾಗಿದೆ ಅವನು ಹೇಳಿದಾಗ ನಾವು ಖಂಡಿತವಾಗಿ ತಿಳ್ಕೊಂಡು ಏನೋ ಒಂದು ಅನಾಹತ ಆಗಿದೆ. ಅಲ್ಲಿಂದ ನರದವರು ಬಲ್ಲಿನಿಂದ ಆ ಬಗೆಯ ಧ್ವನಿ ಕೇಳ್ತಾ ಇದೆಯೋ, ಮಧುರವಾದ ಆ ಶಂಕಾರ ಅಲ್ಲಿಂದ ಕೇಳ್ತಾ ಇದೆಯೋ ಅಂತ ಸ್ವಲ್ಪ ವಿವೇಚಿಸಿ ಅವರವರೇ ಕೇಳಿಕೊಳ್ಬೇಕಾಗುತ್ತೆ. ಕೇವಲ ಈ ಶಬ್ದವನ್ನು ಕೇಳುತ್ತೇನೆ ದೊರೆಯುತ್ತೆ ಪ್ರಯೋಜನ ಅಂತ ಹೇಳಿದ್ರಲ್ಲ, ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕೇವಲ ಅಷ್ಟರಲ್ಲಿ ಪ್ರಯೋಜನ ಇಲ್ಲ, ಮುಂದುವರಿಯಲಿ ಅಂತ. ಅದರಿಂದಾಗಿ ಆನಂದ ಪರಿವರ್ತನೆ ಪಡಿ, ಅಯ್ಯೋ ಬರೀ ಇದನ್ನೇ ನೀನು ಬೆಳೆದಾದ್ರೆ ಕೇಳ್ತಾ ಇರ್ಬೇಕಲ್ಲ ಅಂತ ಅನಿಸಿದ್ರೆ ಮುಂದುವರಿ. ಹೇಗೆ ಮುಂದುವರಿಯೋದು? ಅದನ್ನೇ ಕೇಳ್ತಾ ಕೇಳ್ತಾ ಕೇಳ್ತಾ ಮುಂದುವರಿಬೇಕು. ಶ್ರೀರಾಮಕೃಷ್ಣ ಎಷ್ಟು ಚಂದ ಮಾಡಿ ಹೇಳ್ಕೊಟ್ಟಿದ್ದಾರೆ, ದೂರದಿಂದ ಸಮುದ್ರದ ಕಲ್ಲೋಲದ ಶಬ್ದವನ್ನು ಕೇಳಬಹುದು, ಆದರೆ ಅದನ್ನೇ ಹಿಡಿದು ಮುಂದುವರೆದ್ರೆ ಸಮುದ್ರವನ್ನು ಮುಟ್ಟಬಹುದು. ದೂರದಿಂದ ಸಮುದ್ರ ಹೋಗರಿತಾ ಇದ್ರೆ ಓದ್ ಕೆಟ್ಟ ಇರ್ತದೆ, ಚೆನ್ನಾಗಿರುತ್ತೆ ನಿಜ. ಆದ್ರೆ ಸಮುದ್ರ ದರ್ಶನ ಆಯ್ತು, ಆ ಸಮುದ್ರ ದರ್ಶನ ಆಗ್ಬೇಕಾದ್ರೆ ಆ ಧ್ವನಿ ಹತ್ತರಿಂದ ಬರುತ್ತು ಹತ್ತು ಕಡೆಗೆ ಸಾಗ್ತಾ ಇರಬೇಕು, ಮರುಮಾಗಿಲ್ಲದೆ ಸಾಗ್ತಾ ಇರಬೇಕು. ಸಮುದ್ರದ ದರ್ಶನ ಯಾವಾಗ ಆಯ್ತು ಮಾತು ನಿಂತು ಬರುತ್ತೆ, ಮೌನ ಆವರಿಸುತ್ತೆ, ಹೃದಯ ಸುದ್ದಿ ಬರುತ್ತೆ. ಅನಂತವಾದ ಸಾಗರ ಕಣ್ಮುಂದೆ ಇದ್ದಾಗ, ಬೇರೆ ಇತರ ಏನು ಕಣ್ಣಿಗೆ ಕಾಣಿದಾಗ, ಆ ದಿವ್ಯ ದರ್ಶನದಿಂದ ಹೃದಯ ತುಂಬಿ ಬಂದಿರೋದ್ರಿಂದ ಶಾಂತವಾಗುತ್ತೆ, ಮನುಷ್ಯ ಮೌನಿಯಾಗಿರ್ತಾನೆ. ಆದರೆ ಈ ಸಮುದ್ರ ದರ್ಶನದ ಮುಂದೆ ಅಲ್ಲಲ್ಲ, ಆತ್ಮದರ್ಶನದ ಮುಂದೆ ಸಮುದ್ರ ದರ್ಶನ ಏನೂ ಅಲ್ಲ. ಈ ಕೇವಲ ಉದಾಹರಣೆಗಾಗಿ ಮಾತ್ರ ಇದನ್ನು ಹೇಳಲಾಗಿದೆ. ಆ ಸಮುದ್ರದ ಭೋಗರತದ ನಾದವನ್ನು ಕೇಳ್ತಾ ಮುಂದುವರೆದ್ರೆ ಹೇಗೆ ಸಮುದ್ರವನ್ನು ನೋಡಬಹುದು, ಹಾಗೆ ಈ ಅನಾದ ಧ್ವನಿಯನ್ನು ಕೇಳ್ತಾ ಹೋಯಿತು ಅಂತಂದ್ರೆ ಆ ಪರಬ್ರಹ್ಮನ ದರ್ಶನವಾಗುತ್ತೆ ಅನ್ನೋದರ ಸೂಚನೆ ಸಿಗ್ತಾ ಇದೆ ನಮಗೆ. ಆದ್ರಿಂದ ಆ ಅನಾದ ಧ್ವನಿ ಕೇಳಲು ಶುರುವಾದಾಗ ಇನ್ನಷ್ಟು ಸಂಬಂಧ ಕೊಡ್ಬಿಡ್ಬೇಕು. ಆ ಅನಾದ ಧ್ವನಿಯನ್ನೇ ಇಟ್ಕೊಂಡು ಈ ಮನಸ್ಸನ್ನ ಮುಂದಕ್ಕೆ ಒಯ್ಬೇಕು. ಆಗ ಆ ಅನಂತದ ದರ್ಶನವಾಗುತ್ತೆ, ಸಮಾಧಿ ಸ್ಥಿತಿ ಉಂಟಾಗುತ್ತೆ, ನಮ್ಮ ಗಲಾಟೆ ಎಲ್ಲ ನಿಂತು ಹೋಗ್ಬಿಡುತ್ತೆ. ಏನು ಯಾಕೆ ಹೇಗೆ ಅಂತ ಪ್ರಶ್ನೆ ಎಲ್ಲ ನಿಂತು ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ಪರಮ ಪದ ಅಂತ ಹೆಸರು. ಆದ್ರೆ ಅಹಂ ಅಂತ ನಾವು ಇತ್ತು ಅಂತಂದ್ರೆ ಈ ವಿಧದ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಅಹಂಕಾರ ಅದು ಬಹಳ ಕ್ಷುದ್ರ ವಸ್ತು. ಶ್ರೀರಾಮಕೃಷ್ಣ ಉದಾಹರಣೆ ಕೊಟ್ಟಿದ್ದಾರೆ, ಅಂತ ದೊಡ್ಡ ಸೂರ್ಯ ಅದನ್ನ ಒಂದು ತುಣುಕು ಮೋಡ ಮರೆಮಾಚಿ ಬಿಡುತ್ತೆ. ನಮ್ಮ ಕಣ್ಣಿಗೆ ಆ ಸೂರ್ಯ ಈ ಭೂಮಿಗಿಂತ ಎಷ್ಟೋ ಮಾಡು ಬೃಹತ್ ಗಾತ್ರದ ಆ ಸೂರ್ಯ ನಮ್ಮ ಕಣ್ಣಿಗೆ ಬೀಳದಂತೆ ಮಾಡುತ್ತೆ. ಯಾವುದು ಈ ತುಣುಕು ಮೋಡ. ಹಾಗೆನೇ ಈ ತುಣುಕು ಅಹಂಕಾರ ಅಲ್ಲೇ ನಮ್ಮ ಒಳಗೆ ಇರತಕ್ಕಂತಹ ಅನಂತನ ಅನುಭವಕ್ಕೆ ಅನುಭವದಿಂದ ವಂಚಿತವನ್ನಾಗಿ ಮಾಡಿಬಿಡ್ತು, ನಮ್ಮನ್ನ ವಂಚಿತದಾಗಿ ಮಾಡಿಬಿಡು. ಆದ್ರಿಂದ ಅಹಂಕಾರ ಇರಬಾರ್ದು ಅಂತ. ಆದ್ರೆ ಈ ಅಹಂಕಾರವನ್ನು ಒಂದೇ ತಂತು ಹೋಗಲಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದನ್ನ ಬಗೆ ಬಗೆಯಾಗಿ ಹೇಳ್ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಈ ಈ ಕಾಚ ಅಹಂಕಾರ, ಕಾಚ ಅಂತಂದ್ರೆ ಕಾಯಿ, ಎಳೆ ನಿಮ್ಮೆ ಕಾಯಿ ಅಂತ ಹೇಳೋದಿಲ್ಲ. ಈ ಅಹಂಕಾರವನ್ನ ಹಣ್ಣಾಗಿಸ್ಬೇಕು, ಪಕ್ವ ಅಹಂ ಆಗ್ಬೇಕು. ಆ ಪಕ್ವ ಅಹಂನಿಂದ ಬಾಧೆ ಇಲ್ಲ, ಬಾಧಕೂ ಇಲ್ಲ. ಅದನ್ನು ಕರೆಸಿ ಬಿಡ್ಬೋದು, ಸುಲಭವಾಗಿ ಕರೆಸಿಬಿಡ್ಬೋದು. ಇನ್ನೂ ಹಲವಾರು ಮಾತುಗಳನ್ನ ಹೇಳ್ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ಈ ಅಹಂಕಾರ ಇತ್ತು ಅಂತಂದ್ರೆ ಆಯುಧ ಸಾಕ್ಷಾತ್ಕಾರ ಆಗುದಿಲ್ಲ. ಆದ್ರೆ ಒಂದು ವಿಚಾರ, ಯಾವಾಗ ನಾವು ನಮ್ಮ ಗುರುಗಳು ನಮ್ಗೆ ಕೊಟ್ಟಂತಹ ನಾಮಜಪವನ್ನು ಹಿಡ್ಕೊಂಡು ಅಥವಾ ಓಂಕಾರವನ್ನು ಹಿಡ್ಕೊಂಡು ಜಪ ಕೊಡ್ತು ಅಂತಂದ್ರೆ, ಗಂಟೆಗಟ್ಟಲೆ ಕುಡಿತು ಅಂತಂದ್ರೆ, ಬೆಳಿಗ್ಗೆ ಒಂದು 4 ಗಂಟೆ, ಸಂಜೆ ಒಂದು 4 ಗಂಟೆ ಕುಡಿತು ಅಂತಂದ್ರೆ 8 ಗಂಟೆ ಹಾಗೆ ಹೋಯ್ತು ನೋಡಿ. ಯಾವ ಜನಸಂಪರ್ಕವೂ ಕೂಡ ಇರೋದಿಲ್ಲ ನೋಡಿ. ಆಗ ಜನಸಂಪರ್ಕ ಸಿಕ್ಕಿದಾಗ ತಾನೇ ನಾನು ಕಣೋ ಅಂತ ಅನ್ನೋದು. ಜನಸಂಪರ್ಕ ಇಲ್ಲದೆ ತನ್ನೊಳಗೆ ತಾನು ಕೊಡ್ತಿದ್ರೆ ಆ ನಾನೆಲ್ಲ ಹೋಗುತ್ತೆ, ಅದಕ್ಕೊಂದು ಅಸ್ತಿತ್ವ ಇಲ್ಲ ಆಗ್ಬಿಡುತ್ತೆ, ಹೇಳ್ಕೊಡೋದಕ್ಕೆ ಅವಕಾಶ ಕರ್ಗೋಗ್ಬಿಡುತ್ತೆ. ಜೊತೆಯಲ್ಲಿ ನಾವು ಈ ಬೃಹತ್ ಅಹಂಕಾರವನ್ನ, ಅಹಂ ಬ್ರಹ್ಮಾತ್ಮಿ ಅಂತ ಹೇಳ್ತಕ್ಕಂಥ ಅಹಮನ್ನ ನಾವು ಧ್ಯಾನಿಸ್ತಾ ಇರ್ತೇವೆ ನೋಡಿ. ಹಾಗೆ ಧ್ಯಾನಿಸ್ತಾ ಧ್ಯಾನಿಸ್ತಾ ಈ ಅಹಂಕಾರ ಕರುಕಾಗಿರುತ್ತೆ. ಅಹಂಕಾರ ಕರೆಸೋದಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ. ನನಗೆ ಅಹಂಕಾರ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರೆ ಅಹಂಕಾರ ಹೋಗುತ್ತೇನೋ, ಇದರ ಜಾಸ್ತಿ ಬಂದಿದೆ ಅವನಿಗೆ ಅಂತ ಅರ್ಥ. ಯಾಕೆಂತಂದ್ರೆ ಒಂದು ಅಹಂಕಾರ ಇದೆ ಅಂತ ಬಿದ್ದಿದೆಯಲ್ಲ. ಹಾಗೆ ನನಗೆ ಅಹಂಕಾರ ಇಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಅಹಂಕಾರ. ಆದ್ರಿಂದ ಅಹಂಕಾರವನ್ನ ಆರಿಸಿಲ್ಲ, ತೆಗೆದಕ್ಕಾಗೋದಿಲ್ಲ. ಹ್ಯಾಕೆ ತೆಗಿಬೇಕು ಅಂತಂದ್ರೆ, ಅಹಂಕಾರದ ಮೂಲ ಅಹಂಕಾರದ ಅಹಂಕಾರಕ್ಕೆ ಒಂದು ಆಶ್ರಯ ಇದೆಯಲ್ಲ. ಪರಮಾತ್ಮ ವಸ್ತುವೇ ಆಶ್ರಯ. ಆಶ್ರಯದ ಕಡೆ ಹೋದಾಗ ಈ ಆಶ್ರಿತ ಅಂತ ಹೇಳ್ತಕ್ಕಂಥದ್ದು ಕರೆದುಕೊಂಡಿರುತ್ತೆ. ಈ ರೀತಿಯಲ್ಲಿ ನಾವು ಹೋಗ್ಬೇಕಾಗುತ್ತೆ. ಆಗ ಮಾತ್ರವೇ ಏಕ ಅನೇಕ ಅಂತನ್ನುವ ಭೇದ ಹೊರಟೋಗುತ್ತೆ. ಭೇದ ಕಣ್ಣಿಗೆ ಕಂಡ್ರೂ ಕೂಡ ಎದುರು ಇದ್ರೂ ಕೂಡ ಅದು ಅನುಗೋಚರವಾಗುವುದಿಲ್ಲ. ಇದೆಲ್ಲ ಕೆಲವು ಅನುಭವಗಳು. ಅದನ್ನ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದಿಸ್ತಾರೆ ನೋಡಿ, ಇನ್ನೂ ವ್ಯವಸ್ಥೆ ಪ್ರಯತ್ನ ಪಡ್ತಾ ಇದ್ದರು. ಭಾವಿಸಿಕೊಳ್ಳಿ ಏನಂತ, ಸೂರ್ಯನ ಇದಿರಿಗೆ ನೀರಿನಿಂದ ತುಂಬಿದ 10 ಘಟಗಳು ಇಲ್ಲಿದೆ ಅಂತ. ಘಟ ಅಂದ್ರೆ ಮಡಿಕೆ, ಕೊಡ. ಪ್ರತಿಯೊಂದು ಘಟದಲ್ಲೂ ಸೂರ್ಯನ ಪ್ರತಿಬಿಂಬವನ್ನ ನೋಡಬಹುದು. ಈಗ ಕಂಡು ಬರುತ್ತೆ ಒಬ್ಬ ನಿಜವಾದ ಸೂರ್ಯ ಮತ್ತು 10 ಪ್ರತಿಬಿಂಬಿತ ಸೂರ್ಯರು ಇರೋದಾಗಿದೆ. ಒಂದು ಪಕ್ಷ 9 ಘಟಗಳನ್ನು ಒಡೆದು ಹಾಕಿಬಿಟ್ರೆ ಉಳಿದುಕೊಳ್ಳಲು ಒಬ್ಬ ನಿಜವಾದ ಸೂರ್ಯ ಮತ್ತು ಆತನ ಒಂದು ಪ್ರತಿಬಿಂಬ. ಒಂದೊಂದು ಘಟವು ಒಂದೊಂದು ಜೀವನದಿಂದ ಹಾಗೆ ಪ್ರತಿಬಿಂಬದ ಮೂಲಕ ನಿಜವಾದ ಸೂರ್ಯನನ್ನ ಅರಿತುಕೊಳ್ಳಬಹುದು, ಜೀವಾತ್ಮನ ಮೂಲಕ ಪರಮಾತ್ಮನನ್ನ ಅರಿತುಕೊಳ್ಳಬಹುದು. ಜೀವಾತ್ಮ ಸಾಧನೆ ಭಜನೆ ಮಾಡಿದ್ದೆ ಆದ್ರೆ ಆತ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದುಕೊಳ್ಳಬಲ್ಲ. ಆ ಕೊನೆಯ ಘಟವನ್ನು ಕೂಡ ತೊಡೆದು ಹಾಕಿಬಿಟ್ಟು ಅವರು ಒಡೆದು ಹಾಕಿಬಿಟ್ರೆ ನಂದ್ರೆ ಏನು ಉಳ್ಕೊಳ್ಳುತ್ತೆ ಅಂತ ಅನ್ನೋದನ್ನು ಮಾತ್ರ ಬಾಯಿಂದ ಹೇಳೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಜೀವನೂ ಕೂಡ ಒಂದೊಂದು ಘಟ ಅಂತ ಹೇಳ್ತಾ ಇದ್ದಾರೆ. ಜೋರಾಮ್ ದಶರಥ ಕಾ ಬೇಟ ವಹಿರಾಮ್ ಘಟ ಘಟನೆ ಲೇಟ ಅನ್ನೋದು ಮಾತ್ರ. ಆ ಒಬ್ಬ ರಾಮನೇ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲೂ ಕೂಡ ಅಂತರ್ಜಾಮಿಯಾಗಿ ಇದ್ದಾನೆ ಅನ್ನೋ ಮಾತು ಅಲ್ಲಿ. ಈ ಘಟ ಅಂತ ನಮ್ಮ ಪದ ವೇದಾಂತದ್ದು, ಈ ಶರೀರ ಅಂತಕ್ಕಂಥದ್ದು ಒಂದು ಘಟ. ಇದರೊಳಗೆ ಜೀವಾತ್ಮ ಇದಾನೆ, ಪರಮಾತ್ಮನೇ ಜೀವಾತ್ಮ ರೂಪದಿಂದ ಇದ್ದಾನೆ. ಇದು ಪ್ರತಿಬಿಂಬ. ನಿಜವಾದ ಸೂರ್ಯರೂಪದಲ್ಲಿರ್ತಕ್ಕಂತಹ ಪರಮಾತ್ಮ ಅಲ್ಲಿದ್ದಾನೆ. ಈ ಜೀವರನ್ನು ನೋಡ್ತಾ ನೋಡ್ತಾ ಜೀವದಲ್ಲಿರ್ತಕ್ಕಂತಹ ಚಟುವಟಿಕೆಗಳನ್ನು ನೋಡ್ತಾ ನೋಡ್ತಾ ನೋಡ್ತಾ ಅವರ ಕಣ್ಣುಗಳಲ್ಲಿರ್ತಕ್ಕಂತಹ ಪ್ರಭೆಯನ್ನು ನೋಡ್ತಾ ನೋಡ್ತಾ ನೋಡ್ತಾ ಆ ಹಿನ್ನೆಲೆಯಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ನಾವು ಭಾವಿಸಬಹುದು ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಅದೇ ಪರಮಾತ್ಮನೇ ಪ್ರತಿಬಿಂಬಿತನಾಗಿದ್ದಾನೆ. ಹತ್ತು ಘಟಗಳಲ್ಲಿ ಹತ್ತು ಸೂರ್ಯ. ಆ ಹತ್ತು ಘಟಗಳನ್ನು ಹೊಡೆದು ಹೋದಾಗ ಒಟ್ಟು ಹಾಕಿದಾಗ ಏನು ಕೊಡುತ್ತೆ ಅಂತ ನರೇಂದ್ರನನ್ನ ಒಮ್ಮೆ ಕೇಳಿದ್ರು ಶ್ರೀರಾಮಕೃಷ್ಣ. ಆಗ ಒಬ್ಬ ಸೂರ್ಯ ಉಳಿದುಕೊಳ್ತಾನೆ. ಅಂತ ಅವನು ಹೇಳೋದಕ್ಕೆ ಪ್ರಯತ್ನ ಪಟ್ಟಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವನಿದ್ದಾನೆ ಅಂತ ಹೇಳೋದಕ್ಕೆ ಯಾರಿದ್ದಾರೆ? ಅವನಿದ್ದಾನೆ ಅಂತ ಹೇಳಿದ್ದನ್ನು ಕೇಳೋದಕ್ಕೆ ಯಾರಿದ್ದಾರೆ? ವರ್ಣಿಸೋದಕ್ಕೆ ಆಗೋದಿಲ್ಲ ಅದನ್ನ ಅಂತ ತಿದ್ದುಪಡಿ ಮಾಡ್ತಾರೆ. ಆದ್ರೆ ನರೇಂದ್ರನಿಗೆ ಹೇಳೋದು ಬರಲಿಲ್ಲ ಅಂತ ಕಾಣುತ್ತೆ. ಹತ್ತು ಘಟಗಳನ್ನು ಒಡೆದಾಗಲೂ ಕೂಡ ಒಬ್ಬ ನಿಜವಾದ ಸೂರ್ಯ ಒಬ್ಬ ಪ್ರತಿಬಿಂಬಿತ ಸೂರ್ಯ ಇರ್ತಾರೆ ಅಂತ ಹೇಳಬೇಕಾಯಿತು. ಅವನು ಘಟವನ್ನು ಒಡೆದಾಗ ನೀರು ಎಲ್ಲೆಲ್ಲೂ ಚದುರ್ಕೊಳ್ಳೋದಿವೆ ಹರಡ್ಕೊಳ್ಳೋದಿವೆ, ಅದರೊಳಗೆ ಒಬ್ಬ ಪ್ರತಿಬಿಂಬಿತ ಸೂರ್ಯ ಕಾಣದಿಲ್ವೆ? ಹಾಗೆಯೇ ಶಾಶ್ವತವಾಗಿ ಅಲ್ಲೊಬ್ಬ ನಿಜವಾದ ಸೂರ್ಯ ಇಲ್ಲೊಬ್ಬ ಪ್ರತಿಬಿಂಬಿತ ಸೂರ್ಯ ಇರ್ತಾನೆ ಅಂತ ಹೇಳಬೇಕಾಗುತ್ತೆ ಅಲ್ಲೇ. ಆದರೆ ಹಾಗಲ್ಲ, ಈ ನೀರೆಲ್ಲ ಆ ಸೂರ್ಯ ಕಿರಣದಿಂದ ಆವಿಯಾಗುತ್ತೆ. ಆಗ ಏನು ಇದೆ ಅಂತ ಹೇಳೋದಕ್ಕೆ ಯಾರೂ ಇರೋದಿಲ್ಲ. ಅವನ ಏನ್ ಹೇಳ್ಕೊಳ್ಬೇಕು, ನಾನಿದ್ದೇನೆ ನಾನಿದ್ದೇನೆ ಅಂತ. ಆದ್ರೆ ಅದನ್ನು ಕೇಳುವವರು ಮಾತ್ರ ಯಾರು ಇರೋದಿಲ್ಲ. ಆಗ ಮತ್ತೆ ನೀರನ್ನು ಬರುತ್ತಾನೆ, ಮತ್ತೆ ಪ್ರತಿಬಿಂಬಗಳನ್ನು ಬರುತ್ತಾನೆ. ಅದು ಅವನ ಹಿತಾಪತಿ ಅಂತ ಬಿಡಿ, ಅದನ್ನ ಅವನಿಗೆ ಅವನಿಗೆ ಬಿಟ್ಬಿಡಿ. ಆದ್ರೆ ಸತ್ಯಾಂಶ ಏನಪ್ಪ ಅಂತಂದ್ರೆ ಒಬ್ಬನೇ ಪರಮಾತ್ಮ ಇರ್ತಕ್ಕಂತಾರೆ. ಬಳಿಕ ಮುಂದುವರ್ತಾರೆ ಶ್ರೀರಾಮಕೃಷ್ಣರು. ಜೀವ ಮೊದಲು ಅಜ್ಞಾನಾವಸ್ಥೆಯಲ್ಲಿ ಮುಳುಗಿಕೊಂಡಿರುತ್ತೆ. ಆಗ ಅದಕ್ಕೆ ಭಗವಂತನ ಜ್ಞಾನವಿರೋದು, ತಾನೇ ಪರಮಾತ್ಮ ಅಂತ ಹೇಳ್ತಕ್ಕಂತಹ ಬುದ್ಧಿನೂ ಇಲ್ಲ. ಅದಕ್ಕೆ ಪರಮಾತ್ಮ ಒಬ್ಬ ಇದ್ದಾನೆ ಅಂತ ಹೇಳ್ತಕ್ಕಂತಹ ಒಡಬೇಕು ಹೋಗುದಿಲ್ಲ. ಯಾಕೆ ಹೇಳ್ತಾರೆ, ಅಜ್ಞಾನ. ನಾವೆಲ್ಲ ಸಾಕು, ನಾವೆಲ್ಲ ಇದ್ದೀವಲ್ಲ, ಹಿತವಾಗಿ ಹಿತವಾಗಿ ಆನಂದವಾಗಿ ಊಟ ಮಾಡ್ಕೊಂಡು ತಿಂದು ನಿಂತ್ಕೊಂಡು ಇದ್ದೀವಲ್ಲ ಅಂತ ದೇವರ ಸುದ್ದಿಗೆ ಹೋಗೋದಿಲ್ಲ. ಆದ್ರೆ ದೇವರ ಸುದ್ದಿ ಯಾವಾಗ ಬರ್ತಾನೆ ಅಂತ ಹೇಳಿದ್ರೆ ಏನೋ ಕಟ್ಟ ತಾಪತ್ರಗಳು ಬರ್ತಲ್ಲ, ಮರಿಯೊಂದು ಗಂಡ ಸರಿಯಾಗಿ ಸಿಕ್ಕುವುದಿಲ್ಲ. ಆಗ ಅವ್ರು ದೇವರ ಹತ್ರಕ್ಕೋ ಸನ್ಯಾಸಿಗಳ ಹತ್ರಕ್ಕೋ ಬರ್ತಿರ್ತಾರೆ. ದೇವ್ರ ತಾನೆ ನಾನು ಅಲ್ಲಿ ಹೋಗಿದ್ದೆ, ಆಂಜನೇಯ ಸ್ವಾಮಿ ಕಂಠ ಮಹಾಲಕ್ಷ್ಮೀಪುರ ಅಲ್ಲಿ ಅಲ್ಲಿ ಅಲ್ಲಿ ಬೆಣ್ಣೆ ಅಲಂಕಾರ ಇದ್ರು, ಅಲ್ಲಿ ಹೋಗಿದ್ದೆ ಮುಗಿಸ್ಕೊಂಡು ಈ ಕಡೆ ಸುಮ್ಮನೆ ಕೊಡುತ್ತೆ. ಒಂದು ಹೆಂಡು ಜನ ಬಂದ್ರಪ್ಪ, ಬಂದು ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು, ಕಾಲು ಹೇಳಿದ್ರು, ಕೆಳದ್ರು, ಹೇಳಿದ್ರು, ಎಲ್ಲ ಮಾಡಿದ್ರು. ಎದ್ದ ತಕ್ಷಣ ಅವ್ರು ಹೇಳಿದ್ದೆ, ಸ್ವಾಮಿ ನಮ್ಮ ಮಗಳಿಗೆ ಒಂದು ಗಂಡ ಆಗುತ್ತೆ, ಬಹಳ ದಿನಗಳಿಂದ ಕಷ್ಟಪಟ್ಟು ಆದರೂ ಸಿಗಲಿಲ್ಲ. ಓ ಇವರೆಲ್ಲ ಆತದವ್ರು ಅಂತ ಅವ್ರು ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಒಂದಲ್ಲ ಒಂದು ವೇಷ ಆ ವ್ಯಥೆಯ ಕತೆ ಅವರ ಮುಖದಲ್ಲಿ ಕಾಣುತ್ತೆ. ಹೀಗೆ ಅಜ್ಞಾನಾವಸ್ಥೆಯಲ್ಲಿ ಇವುಗಳೇ ಬಹಳ ಮುಖ್ಯವಾಗಿ ಬಿಡುತ್ತೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವರಿದ್ದಾರೆ, ಅವರು ದೇವರಿದ್ದಾರೆ, ನೋಡ್ಕೋತಾರೆ. ಆದ್ರೆ ವಿಷಯ ಅದಲ್ಲ. ಭಗವಂತನ ಜ್ಞಾನ ಇದ್ದಿರತಕ್ಕಂತ ಆ ಸಂದರ್ಭದಲ್ಲಿ ಆ ಜೀವಕ್ಕೆ ಕಾಣಿಸೋದು ಯಾವುದು ಅಂತಂದ್ರೆ ಈ ಜಗತ್ತು, ಜಗತ್ತಿನ ನಾನಾ ವಸ್ತುಗಳು. ಆದ್ರೆ ಜ್ಞಾನ ದೊರೆತಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದಕ್ಕೆ ಬೋಧಿಯಾಗುತ್ತೆ, ಆ ಜೀವಾತ್ಮನಿಗೆ ಬೋಧಿಯಾಗುತ್ತೆ, ತಿಳಿದು ಬರುತ್ತೆ ಏನಂತಂದ್ರೆ ಭಗವಂತ ಸರ್ವಬೋಧಗಳಿಗೂ ಇದ್ದಾನೆ ಅಂತ. ಒಬ್ಬನ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ ಅಂತ ಇಟ್ಕೊಳ್ಳಿ ಶ್ರೀರಾಮಕೃಷ್ಣ ಮಾತಿದ್ರು. ಒಬ್ಬನ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ ಅಂತ ಇಟ್ಕೊಳ್ಳಿ, ಆತ ಏನ್ ಮಾಡ್ತಾನೆ, ಇನ್ನೊಂದು ಮುಳ್ಳನ್ನ ಹುಡುಕಿ ತಂದು ಮೊದಲನೇ ಮುಳ್ಳನ್ನ ತೆಗೆದುಹಾಕ್ಬಿಡ್ತಾನೆ. ಜ್ಞಾನ ಬರೆದಾಗ ಆತ ಎರಡು ಮುಳ್ಳನ್ನು ಬಿಸಾಕ್ಬಿಡ್ತಾನೆ, ಅಜ್ಞಾನದ ಮುಳ್ಳು, ಜ್ಞಾನದ ಮುಳ್ಳು ಎರಡನ್ನು. ಬಳಿಕ ಆತ ರಾತ್ರಿ ಹಗಲು ಭಗವಂತನನ್ನ ಕೇವಲ ದರ್ಶನ ಮಾಡ್ತಿರೋದೇ ಅಲ್ಲ, ಆತನೇ ಮಾತುಕತೆ ಅರ್ಥ ಇರ್ತಾನೆ. ಜ್ಞಾನದ ಮುಳ್ಳು, ಅಜ್ಞಾನದ ಮುಳ್ಳು ಅಂತಂದ್ರು. ಈ ಮುಳ್ಳಿನ ಸಂಬಂಧವಾಗಿ ಬಹಳಷ್ಟು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಜ್ಞಾನ ಅಜ್ಞಾನ ಅಂತ ಅನ್ನೋದನ್ನ ಎರಡು ಮುಳ್ಳಾಗಿ ಹೇಳ್ತಾರೆ. ಹಾಗಾದ್ರೆ ಜ್ಞಾನ ಒಂದು ಮುಳ್ಳೆ ಅಂತ ಕೇಳಿದ್ರೆ ಅದು ಕೇವಲ ವೈಚಾರಿಕವಾದಂತಹ ಜ್ಞಾನ. ಭಗವಜ್ಞಾನ ಅನುಭವದ ಜ್ಞಾನ ಅಲ್ಲ. ವೈಚಾರಿಕ ಜ್ಞಾನದಿಂದ ಈ ಅಜ್ಞಾನ ಅದನ್ನು ಹೋಗಾಡಿಕೊಡ್ತಾನೆ ಮನುಷ್ಯ. ಈಗ ಉಪನ್ಯಾಸಕ್ಕೆ ಇಷ್ಟೊಂದು ಜನ ಬಂದಿದೆ, ಬಗೆ ಬಗೆಯಾಗಿ ವರ್ಷಗಟ್ಟಲೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಶ್ರೀರಾಮಕೃಷ್ಣ ಹೇಳಿದ ಮಾತನ್ನ ಕೇಳಿ ಕೇಳಿ ಕೇಳಿ ಕೇಳಿ ನಿಮ್ಮಲ್ಲಿರ್ತಕ್ಕಂತಹ ಶೋಕ ಮೋಹ ಕೊಡ್ತಕ್ಕಂಥದ್ದು ಬಹಳ ಮಟ್ಟಿಗೆ ಕರಗಿಹೋಗಿದೆ. ಅಂದ್ರೆ ಅಷ್ಟರ ಮಟ್ಟಿನ ಜ್ಞಾನ ನಿಮ್ಮಲ್ಲಿ ಒದಗಿವಾದ್ರಿಂದ ಅಷ್ಟರ ಮಟ್ಟಿನ ಅಜ್ಞಾನ ನಿಮ್ಮಿಂದ ಕರಗಿ ಹೋಗಿದೆ. ಬಾಕಿ ಉಳಿದಂತಹ ಸಾಮಾನ್ಯ ವ್ಯಕ್ತಿಗಳು ಕೋಟಿ ಕೋಟಿ ಜನ ಹೊರಗಡೆ ಯಾರಿದ್ದಾರೋ ಅವರಿಗೂ ನಿಮಗೂ ಅಜಗಜಾಂತ. ಅವರು ಸುಮ್ಮನೆ ದುಃಖಿಸ್ತಾ ಇರ್ತಾರೆ, ಇಲ್ಲಿಂದ್ರೆ ಮೋಹದಿಂದ ವಿರಿಗಿರಿ ಒದಾಡ್ತಾ ಇರ್ತಾರೆ. ಆದ್ರೆ ನೀವು ಸ್ವಲ್ಪ ಆಲೋಚನೆ ಮಾಡ್ತೀರಿ, ಏನನ್ನ ಆಲೋಚನೆ ಮಾಡ್ತೀರಿ, ಏನನ್ನ ಆಲೋಚನೆ ಮಾಡ್ತೀರಿ. ಇಲ್ಲಿ ಉಪನ್ಯಾಸದ ಸಂದರ್ಭದಲ್ಲಿ ಕೇಳಿದ್ದನ್ನ, ಓ ಹೀಗೆಲ್ಲ ಕೇಳಿದಂತಹ ನೆನಪು ಬರ್ತದಲ್ಲ, ಅದರಿಂದ ಇಲ್ಲಿ ನಾವು ಹೇಳೋದು ಸರಿ ಇಲ್ಲ, ಇಲ್ಲಿ ಶೋಕಿಸೋದು ಸರಿ ಇಲ್ಲ. ಇಲ್ಲಿ ಅಂಟ್ಕೊಂಡು ಒಬ್ಬ ಮನುಷ್ಯನೊಂದಿಗೆ ಇನ್ನೊಬ್ಬ ಮನುಷ್ಯ ಅಂಟ್ಕೊಂಡು ಆ ಅಂಟು ಪ್ರೀತಿ ಬೆಳೆಸ್ಕೊಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಡ್ತೀರಿ. ಇದು ಈ ಉಪನ್ಯಾಸದ ಮೂಲಕ ಪಡೆದುಕೊಂಡಂತಹ ಜ್ಞಾನದ ಪ್ರಭಾವ. ಇದೆ ಜ್ಞಾನದ ಮುಳು ಅಂದ್ರೆ ಈ ಜ್ಞಾನದ ಮುಳುವಿನಿಂದ ಅಜ್ಞಾನ, ಅವಿವೇಕ, ಮೋಹ ಅಂತ ಹೇಳ್ತಕ್ಕಂತಹ ಮುಳ್ಳನ್ನ ತೆಗಿಬೇಕು. ಮುಳುವಿನಿಂದ ಮುಳ್ಳನ್ನ ತೆಗಿಬೇಕಾಗುತ್ತೆ ಅಂತ ಇನ್ಯಾವುದ ತೆಗಿಬೇಕಾಗೋದಿಲ್ಲ. ಆ ಮುಳ್ಳನ್ನ ಯಾವ ಮುಳ್ಳು ತುರ್ಚಿಕೊಂಡು ನೋವು ಮಾಡ್ತಾ ಇತ್ತೋ ಆ ಮುಳ್ಳನ್ನ ತೆಗೆದಂತಹ ಮುಳ್ಳು ಇದು ಅಂತ ಈ ಮುಳ್ಳನ್ನು ನಾವೇನಾದ್ರು ಇಟ್ಕೊಳ್ತೀವೇನೋ, ಅದು ಕೂಡ ಒಂದು ದಿವಸ ಚುಚ್ಚಿಕೊಂಡಿತ್ತು. ಆದ್ರಿಂದ ಈ ಸಾಮಾನ್ಯ ಜ್ಞಾನ ಅನುಸರಿಸಿದಂತಹ ಮುಳ್ಳು ಅದನ್ನು ಕೂಡ ತೆಗೆದುಬಿಟ್ಟು ಈ ಜ್ಞಾನಾಜ್ಞಾನಗಳಿಂದ ಮೀರಿ ವಿಜ್ಞಾನಕ್ಕೆ ಹೋಗ್ಬೇಕು ಅಂತ ಶ್ರೀರಾಮಕೃಷ್ಣ ಮಾತು. ವಿಜ್ಞಾನ ವಿಶಿಷ್ಟವಾದಂತಹ ಜ್ಞಾನ, ವಿವರಪೂರ್ಣವಾದಂತಹ ಜ್ಞಾನ. ಅಲ್ಲಿ ಈ ಅಜ್ಞಾನ ಮತ್ತು ಜ್ಞಾನ ಅಂತಕ್ಕಂಥ ಎರಡು ಮುಳ್ಳುಗಳು ಕೂಡ ಇರುವುದಿಲ್ಲ. ಬಳಿಕ ಅದನ್ನೇ ಮುಂದುವರೆಸ್ತಾ ಹೇಳ್ತಾರೆ, ಯಾರು ಹಾಲಿನ ವಿಷಯವಾಗಿ ಕೇವಲ ಕೇಳಿದ್ದಾನೋ ಆತ ಇನ್ನು ಅಜ್ಞಾನಿ, ಯಾರು ಹಾಲನ್ನು ನೋಡಿದ್ದಾನೋ ಆತನಿಗೆ ಜ್ಞಾನ ದೊರೆತಿದೆ. ಆದರೆ ಯಾರು ಹಾಲನ್ನು ಕುಡಿದು ಹೃಷ್ಟಪುಷ್ಟವಾಗಿದ್ದಾನೋ ಆತನಿಗೆ ವಿಜ್ಞಾನ ದೊರೆತಿದೆ ಅಂತ ಹಂಗೆ ವಿವರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಮಾತು. ಹಾಲನ್ನು ಕುರಿತಾಗಿ ಕೇಳೋನು ಅಜ್ಞಾನಿ ಅಂತೆ. ಹಾಲೊಂದೊಂದು ಇದೆಯೇ ಅಂತ ಕೇಳಿದವನು ಹಾಲಿನ ಕುರಿತಾದ ಜ್ಞಾನ ಉಳ್ಳವನು ಅಂತ ಅರ್ಥ ಅಲ್ಲ. ಆ ಕುರುಡನ ಕತೆ ನಾನು ಬಹಳಷ್ಟು ಸತಿ ಹೇಳಿದ್ದೆ, ಹೊಸಬರಿಗೋಸ್ಕರ ಹೇಳಬೇಕು ನಿಮಗೆ. ಕುರುಡ ಒಬ್ಬನಿಗೆ ಹಾಲಿನ ಕುರಿತಾಗಿ ವಿವರಿಸಲಾಯಿತಂತೆ. ಹಾಲು ಹೇಗಿರುತ್ತೆ ಅಂತ ಕೇಳಿದ್ದಂತೆ. ಜನಗಳು ಈಗ ಪಚಿಸಿದ್ದಿಟ್ಕೊಂತು ಕುರಿಗೆ ಹಾಲು ಹೇಗಿದೆ ಅಂತ ಹೇಳು. ಮನೆ ಹೇಳಿದಂತೆ ಹಾಲು ಬೆಳ್ಳಿಗಿರುತ್ತೆ ಕಣ. ಆ ಕುರುಡನಿಗೆ ಬೆಳ್ಳಿಗಿರುತ್ತೆ ಅಂತ ಹೇಳಿದ್ರೆ ಹೇಗೆ ಅರ್ಥ ಆಗುತ್ತೆ? ಆಗ ಸ್ವಾಭಾವಿಕವಾಗಿ ಅವನು ಕೇಳಿದಂತೆ, ಬೆಳ್ಳಿ ಅಂತ ಏನು? ಓಹೋ, ಈ ಬೆಳ್ಳಿ ಅಂತ ಏನು ಕೂಡ ಹೇಳಬೇಕಾಗ್ತದೆ. ಸರಿ ಹೇಳೋಣ ನೋಡು, ಕೊಕ್ಕರೆ ಅಂತ ಇದೆಯಲ್ಲ ಕೊಕ್ಕರೆ, ಅದ ಹಾಗೆ ಕೊಕ್ಕರೆ ಬೆಳ್ಳಿ ಇರ್ತಾರ? ಆಗ ಕುರುಡ ಅರ್ಥ ಆಯ್ತು ಅಂತ ಏನು ಸಂತೋಷ ಪಡಲಿಲ್ಲ. ಬದಲಾಗಿ ಹೇಳಿದಂತೆ, ಆ ಕೊಕ್ಕರೆ ಹೆಂಗಿರುತ್ತೆ? ಕೊಕ್ಕರೆ ಅವ್ರು ಏನು ಕಂಡಿರ್ತಾರೆ? ಕಣ್ಣೇ ಇಲ್ಲಿದ್ದ ಏನ್ ಕಂಡಿರ್ತಾರ? ಈ ಕೊಕ್ಕರೆ ಅಂದ್ರೆ ಏನು ಅಂತ ಅವನು ಹೇಳ್ಬೇಕಾಗಿತ್ತು ಎದುರುಗಡೆ ಅವನು. ಆಗ ತನ್ನ ಕೈಯಿಂದ ಹೀಗೆ ನೆಟ್ಟಿಗೆ ಮಾಡಿ ತನ್ನ ಹಸ್ತವನ್ನು ಹೀಗೆ ಬಗ್ಗಿಸಿ ಕೊಕ್ಕಿನ ಉಪಾಧಿಯಲ್ಲಿ ಮಾಡಿ ಈ ಹಸ್ತದ ಕೆಳಗೆ ಇರ್ತಕ್ಕಂತ ಕೈ ಭಾಗ ಅದು ಆ ಬಗ್ಗದ ಅಥವಾ ಕೊಕ್ಕರೆಯ ಕೊರಳು ಅಂತ ಹೇಗೆ ತಿಳ್ಕೊಂಡು ತೋರಿಸ ಮುಟ್ಟಿ ಮುಟ್ಟಿ ತೋರಿಸ್ಕೊಡ್ತಾನ. ಅವನು ಮುಟ್ಟಿಸ್ತಾನೆ ಅವನ ಕೈಯಿಂದ, ತನ್ನ ಕೈಯಿಂದ ಮುಟ್ಟಿಸ್ತಾನೆ. ಮುಟ್ಟಿಸ್ಬಿಟ್ಟು ನೋಡು ಕೊಕ್ಕರೆ ಅಂದ್ರೆ ಹೀಗಿರುತ್ತೆ ಅಂತ. ಆಗ ಆ ಕುರುಡಿಗೆ ಎಷ್ಟು ಜ್ಞಾನ ಬಂದ್ಬಿಡುತ್ತೆ. ಈಗ ಬಹಳ ಸಂತೋಷವಾಯ್ತು ಅವನಿಗೆ, ಹಾಲು ಅಂದ್ರೆ ಏನಂತ ಗೊತ್ತಾಯ್ತು ಅವನಿಗೆ. ಇನ್ನೊಬ್ಬ ಕುರುಡ ಹತ್ರ ಹೋಗಿ ಹೇಳ್ತಂತೆ, ಹಾಲು ಅಂದ್ರೆ ಹೇಗಿರುತ್ತೆ ಗೊತ್ತೇನೋ ಕೇಳಿ ನಾನು ಹೇಳ್ತೀನಿ ನೋಡಿ, ಹೀಗಿರುತ್ತೆ ಅಂತ ತನ್ನ ಕೈಯಿಂದ ತೋರಿಸ್ಬಿಟ್ಟು ಹೇಳ್ತಂತೆ. ನೋಡಿ, ಕೇಳಿದ್ರಿಂದ ಉಂಟಾದಂತಹ ಜ್ಞಾನ ಇಷ್ಟೇ, ಅದು ಅಜ್ಞಾನ ಅಲ್ಲ. ಕೇಳಿದ್ರು ಕೂಡ ಜ್ಞಾನವೇ ಬಷ್ಟೊಂದು ವಿವರಿಸಿದಾನೆ ಅವನು. ಆದರೂ ಕೂಡ ಅವನು ಹಾಲಿನ ಕುರಿತಾಗಿ ಮಾಡಿಕೊಂಡಂತಹ ಜ್ಞಾನ ಇಂಥದ್ದು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ದು, ಹಾಲಿನ ಕುರಿತಾಗಿ ಕೇವಲ ಯಾರು ಕೇಳಿದಾನೋ ಅವನು ಅಜ್ಞಾನ. ಆದ್ರೆ ಯಾರು ಹಾಲನ್ನ ಕಣ್ಣಾರೆ ನೋಡಿದಾನೋ ಅವನಿಗೆ ಜ್ಞಾನ ದೊರೆತಿದೆ ಅಂತ. ಆದರೆ ಕೇವಲ ಹಾಲನ್ನ ಎಷ್ಟು ನೋಡಿದ ತಾನೇ ಏನು ಪ್ರಯೋಜನ? ನೋಡಿ ನೋಡಿ ನೋಡಿ ನೋಡ್ತಾ ಹೋದ್ರೆ ಈ ಕಡೆ ದುರ್ಬಲನಾಗಿ ಒಂದ್ಸತ್ತೆ ಹೋಗ್ಬಿಟ್ಟ. ಆದ್ರೆ ಅದೇ ಹಾಲನ್ನ ಲೋಟದಲ್ಲಿ ಬರಿಸ್ಕೊಳ್ಬೇಕು, ಕಟ್ಟಲಿ ಇರಿಸ್ಬೇಕು, ಬಟ್ಟೆಗಳು ಹೋಗ್ಬೇಕು, ರಕ್ತ ಕಟ್ಟ ಆಗ್ಬೇಕು, ಅಂದಾಗೆ ಜೀರ್ಣ ಆಗ್ಬೇಕು ಅವನಿಗೆ. ಆಗ ಅವನು ಹೃಷ್ಟ ಪುಷ್ಟವಾಗಿ ಬೆಳೀತಾನೆ. ಹಾಲು ಕೊಡದವನು ಯಾವ ತರ ಇರಬೇಕೋ ಆ ತರ ಇರ್ತಾನೆ ಅವನು. ಹಾಲು ಅಂದ್ರೆ ಏನು ಅಂತ ಯಾರಿಗೆ ಹೇಳಬೇಕಾಗಿಲ್ಲ. ಸುಮ್ಮನೆ ಅವನು ನಕ್ಕಾ ನಕ್ಕಾ ಎಲ್ಲದಗಡೆ ಓಡಾಡ್ತಾ ಇದ್ರು, ಇವನ್ ಪರವಾಗಿಲ್ಲ ಹಾಲು ಕೊಡೋದವನು ಅಂತ ಆಕೆಗಳು ಅನ್ಕೋತಾರೆ. ಎಂತ ಸುಂದರವಾದಂತಹ ಕಾಂತಿಯ ಮೂಲಕ ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿದ. ಬಳಿಕ ಅವನು ಶ್ರೀರಾಮಕೃಷ್ಣ ವಿವರಿಸಿದಾಗ ಮಾಸ್ಟರ್ ಭಾಷೆಗೆ ಒಂದು ಮಾತನ್ನು ಬೇಕಾಗಿದೆ. ಈ ರೀತಿಯಾಗಿ ಪರಮಂತರು ತಮ್ಮ ಮಾನಸಿಕ ಅವಸ್ಥೆಯ ಸಂಬಂಧವಾಗಿ ಭಕ್ತರಿಗೆ ತಿಳಿಸಿದರು. ಅವರು ನಿಜವಾಗಿಯೂ ಒಬ್ಬ ವಿಜ್ಞಾನಿ. ವಿಜ್ಞಾನಿ ಅಂದ್ರೆ ಭೌತಿಕ ವಿಜ್ಞಾನಿ ಅಂತ ಅರ್ಥ ಮಾಡ್ಕೊಳ್ಬಾರ್ದು, ಸೈಂಟಿಸ್ಟ್ ಅಂತ ಅರ್ಥ ಮಾಡ್ಕೋಬಾರ್ದು. ಎಲ್ಲಿ ವಿಜ್ಞಾನಿ ಅಂತ ಹೇಳಿದ್ರೆ ಅದೇ ಆ ಗುಡುದು ಪಟ್ಟಿಯಾಗಿ ಬೆಳೆದಿರ್ತಕ್ಕಂಥವ್ರು. ಶ್ರೀರಾಮಕೃಷ್ಣ ಯಾವ ಒಂದು ಉದಾಹರಣೆ ಮೂಲಕ ಈ ಪರಬ್ರಹ್ಮದ ಅನುಭವದ ಜ್ಞಾನವನ್ನ ಅನುಭವದಿಂದ ಅತ್ಯಂತ ಪ್ರಯೋಜನವನ್ನ ತಿಳಿಸಿದ್ರು. ಅದು ಸ್ವತಃ ಅವೃತ್ತಿ ಕೇವಲ ಪುಸ್ತಕ ಓದಿ ತಿಳಿಸಿದ್ದಲ್ಲ ಅಂತ ಒಂದು ಮಾತನ್ನ ಮಾಸ್ಟರ್ ಮಾಷೇ ಇಲ್ಲಿ ಬರ್ತ. ಶ್ರೀರಾಮಕೃಷ್ಣ ಈಗ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಜ್ಞಾನಿ ಸಾಧುವಿಗೂ ವಿಜ್ಞಾನಿ ಸಾಧುವಿಗೂ ವ್ಯತ್ಯಾಸವಿದೆ. ಜ್ಞಾನಿ ಸಾಧು ಕುಳಿತುಕೊಳ್ಳುವ ವಿಧಾನವೇ ಬೇರೆ. ಆತ ಮೀಸೆ ಬರಿ ಮಾಡಿ ಕುಳಿತುಕೊಳ್ತಾನೆ, ಕಾಲ ಮೇಲೆ ಕಾಲ ಹಾಕೊಂಡು ಮೀಸೆ ಬರಿ ಮಾಡ್ತಾ ಕುಳಿತುಕೊಳ್ತಾನೆ. ಯಾರಾದರೂ ಆತನನ್ನು ನೋಡೋದಕ್ಕೆ ಬಂದ್ರೆ ಅವರನ್ನು ಕೇಳ್ತಾನೆ, ಒಳ್ಳೆಯದು ಏನಾದರೂ ಪ್ರಶ್ನೆ ಕೇಳೋದಕ್ಕಿದೆಯೇ ಅಂತ. ಆದ್ರೆ ಯಾರು ಭಗವಂತನನ್ನ ಸತತ ದರ್ಶಿಸ್ತಾ ಆತನೊಡನೆ ಸ್ನೇಹ ಭಾವದಿಂದ ಮಾತುಕತೆ ಆಗ್ತಾ ಇರ್ತಾನೋ ಆತನ ಅಂದ್ರೆ ಆ ವಿಜ್ಞಾನಿಯ ಸ್ವಭಾವ ಜ್ಞಾನಿಯರಿಗಿಂತ ಸಂಪೂರ್ಣ ಪ್ರತ್ಯೇಕ. ಆತ ಕೆಲವು ವೇಳೆ ಜಡನ ಹಾಗೆ, ಮತ್ತೆ ಕೆಲವು ವೇಳೆ ಬಾಲಕನ ಹಾಗೆ, ಮತ್ತು ಕೆಲವು ವೇಳೆ ಉನ್ಮತ್ತನ ಹಾಗೆ ವರ್ತಿಸ್ತಾ ಇರ್ತಾನೆ. ಇಲ್ಲಿ ಶ್ರೀರಾಮಕೃಷ್ಣರು ಜ್ಞಾನಿ ಸಾಧು ವಿಜ್ಞಾನಿ ಸಾಧು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ. ಜ್ಞಾನಿ ಸಾಧು ಕುಳಿತುಕೊಳ್ಳುವ ರೀತಿ ಯಾವ ಥರ ಇರುತ್ತೆ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ. ಜ್ಞಾನಿ ಸಾಧು ಕುಳಿತುಕೊಳ್ಳುವ ವಿಧಾನವೇ ಬೇರೆ. ಹಾಗಂತೆ ಆತ ಮೀಸೆ ಉರಿ ಮಾಡಿ ಕುಳಿತುಕೊಳ್ತಾನಂತೆ, ಅಂದ್ರೆ ಕುಳಿತುಕೊಂಡು ಮೀಸೆ ಉರಿ ಮಾಡ್ತಿರ್ತಾನಂತೆ ಅಂತ ಹೇಳುವಾಗ ಎಲ್ಲರೂ ಗುಳುಮ್ ಗುಳುಮ್ ಅಂತ ಇದನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಾ, ಅರ್ಥವಾಯ್ತು ಅಂತ. ಅದೇ ಸನ್ಯಾಸಿಗಳು ಕೂಡ ಸಾಧು ಅಂತ ಹೆಸರು. ಸನ್ಯಾಸಿಗಳಲ್ಲಿ ಮೀಸೆ ಉರಿ ಮಾಡ್ತಾರೆ ಅಂತ ಯಾರು ಕೇಳಿ? ಒಂದು ಶಬ್ದ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೇ ಇತ್ತು ಅಂತ ಹೇಳಿದ್ರೆ ಎಷ್ಟು ಗರಿಗರಿ ಆಗುತ್ತೆ. ಸನ್ಯಾಸಿಗಳು ಸಾಧುಗಳು, ಸಾಧುಗಳು ಅಂದ್ರೆ ಸನ್ಯಾಸಿಗಳು ಅಂತ ಅನ್ನೋದು ಪ್ರಚಲಿತವಿರತಕ್ಕಂತಹ ಒಂದು ಅರ್ಥ. ಈಗ ಜ್ಞಾನಿ ಸಾಧು ಮೀಸೆ ಉರಿ ಮಾಡಿ ಕುಳ್ಕೊಳ್ತಾ ಅಂತ ಹೇಳಿದ್ರೆ ನೀವು ಹೇಗೆ ಅರ್ಥ ಮಾಡ್ಕೊಂಡ್ರಿ? ಸುಮ್ಮನೆ ಹೇಗೆ ಆಗ್ಬಿಟ್ರಿ? ಪ್ರಶ್ನೆ ಯಾಕೆ ಕೇಳಿಲ್ಲ? ಒಬ್ರು ಬಂದು ಕೇಳಿಲ್ಲ, ನೀವು ಸ್ವಲ್ಪ ಕೆಲವರಾದ್ರೂ ಓದಿರ್ತಾರ. ಇಲ್ಲಿ ಜ್ಞಾನಿ ಸಾಧು ಮೀಸೆ ಉರಿ ಮಾಡ್ಕೊಂಡು ಕುಳ್ತಿರ್ತಾನೆ, ಮಾತಾಡ್ಕೊಳ್ತಿರ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಅದು ಹೇಗೆ ಸ್ವಾಮೀಜಿ ಸಾಧುಗಳಿಗೆ ಮೀಸೆ ಏನು ಬಂದ ಅಂತ ಒಬ್ಬರಾದ್ರು ಬಂದು ಕೇಳಿದಾರ? ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಾರ ಅವರು. ಏನೋ ಇದ್ರೂ ಹೋದ ಕೆಲವು ಸಾಧುಗಳಿಗೆ ಅಂತ ಹಾಗೆ. ಯಾಕಂದ್ರೆ ದೇಶದ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಬಗ್ಗೆ ಸಾಧುಗಳೆಲ್ಲ ಇರ್ತಾರಲ್ಲ, ಹಾಗಂತ ಕೆಲವು ಕೆಲವು ಸಾಧುಗಳು ಆತರ ಬೀಜ ಇಟ್ಕೊಂಡಿದ್ದೆ, ಅಥವಾ ಕೆಲವರು ಗೂಟು ಬಿಟ್ಟಿರ್ತಾರೆ, ಗುಂಡಿ ಜೊತೆ ಗಡ್ಡ ಬಿಟ್ಬಿಟ್ಟಿರ್ತಾರೆ, ಗಡ್ಡ ಇದ್ಮೇಲೆ ಮೀಸೆ ಕೂಡ ಇದೇ ಇರುತ್ತೆ, ಹಾಗೆ ಕೋಶ ಗಡ್ಡ ಮತ್ತು ಮೀಸೆ ಆದ್ಮೇಲೆ ಕೈ ತಿರುಗಿಸ್ತಾ ಕೂತ್ಕೋತಾರೆ ಅಂತ ಅರ್ಥ ಮಾಡಿಕೊಂಡು ತೃಪ್ತರಾಗಿರುತ್ತಾರೆ. ಅದೇ ಜ್ಞಾನಿ ಸಾಧು ಸಾಧು ಕರೆದ ತಕ್ಷಣ ಕೇವಲ ಸನ್ಯಾಸಿ ಅಂತ ಅರ್ಥ ಮಾಡ್ಕೋಬೇಕಾಗಿಲ್ಲ, ನಿಮ್ಮ ಗೃಹಸ್ಥರಲ್ಲೂ ಕೂಡ ಸಾಧು ಇರಬಹುದು. ಯಾರು ಸಾತ್ವಿಕರು ಅವರು ಸಾಧುಗಳು, ಯಾರು ಸಾತ್ವಿಕರು ಅವರು ಸಾಧುಗಳು. ಗೃಹಸ್ಥರಲ್ಲಿ ಸಾತ್ವಿಕರಿಲ್ವೇ? ಆದ್ರಿಂದ ಅವರು ಕೂಡ ಸಾಧು. ಸನ್ಯಾಸಿಗಳು ಕೂಡ ಸಾತ್ವಿಕರಲ್ವೇ? ಆದ್ರಿಂದ ಅವರು ಕೂಡ ಸಾಧುಗಳು. ಸಾಧ್ವಿ ಸಾಧ್ವಿ ಅಂತ ಶಬ್ದ ಇದೆ. ಗೃಹಸ್ಥರಲ್ಲೂ ಕೂಡ ಗೃಹಿಣಿಯಿಂದ ಇರ್ತಾರಲ್ಲ, ಅವರು ಕೂಡ ಎಲ್ಲ ಸಾತ್ವಿಕರಾಗಿತ್ತು ಅಂತಂದ್ರೆ ಅವರಿಗೆ ಸಾಧ್ವಿ ಅಂತ ಹೇಳಿದ್ರು. ಈಗ ಈ ಸಾಧು ಅಂತ ಹೇಳ್ತಕ್ಕಂತಹ ಶಬ್ದ ಸಾಮಾನ್ಯವಾಗಿ ಎಲ್ಲರ ವಿಷಯದಲ್ಲೂ ಕೂಡ ಬಳಸಲಾಗುತ್ತೆ. ಯಾರ್ಯಾರು ಒಳ್ಳೆಯವರು ಇರ್ತಾರೋ, ಯಾರ್ಯಾರು ತೊಂದರೆ ಕೊಡಕ್ಕೆ ಬರೋದಿಲ್ವೋ ಅಂತವ್ರನ್ನೆಲ್ಲ ಸಾಧುಗಳು ಅಂತ ಕರೆಯುತ್ತಕ್ಕಂಥ ಕ್ರಮ ಇದೆ. ಈಗ ಉದಾಹರಣೆಗೆ ಒಂದು ಎಮ್ಮೆ, ಅದೇನಾದ್ರೂ ಕೈವೃತ್ತಿ ತೊಟ್ಟುತನ ಮಾಡಿದೇನೆ ತುಳಿದೇನೆ ಇತ್ತು ಅಂತ ಹೇಳಿದ್ರೆ ಅವರು ಪಕ್ಕದ ಮನೆಯವ್ರ ಹತ್ರ ತಗೊಂಡು ಕೊಡ್ತಾರೆ, ಬರೋರ ಹತ್ರ ತಮ್ಮ ಎಮ್ಮೆ ಗುಣಗಾನ ಮಾಡಿದ್ರು, ನಮ್ಮ ಎಮ್ಮೆ ಎಷ್ಟು ಒಳ್ಳೆದಿರಿ ಸಾಧು, ಅದು ಸಾಧು. ಅದು ಸಾಧು ಅಂತ ಹೇಳಿ ಯಾಕೆ ಸಾತ್ವಿಕ ಗುಣ ಇದೆ ಅಂತ ಅರ್ಥ ಅಲ್ಲ, ತೊಂದರೆ ಕೊಡಕ್ಕೆ ಬರಲಿಲ್ಲ ಅಷ್ಟಕ್ಕೆ ಸಾಧು ಅಂತ ಬಿರುದು. ಅದರಿಂದ ನೋಡಿ, ಗೃಹಸ್ಥರಾದವರು ಸಾಧುಗಳಾಗಬಹುದು, ಸಾಧುಗಳಾದವರು ಗೃಹಸ್ಥರಾಗಬಹುದು, ಆದರೆ ಸನ್ಯಾಸಿಗಳು ಸಾಧುಗಳು ಹೌದು, ಸನ್ಯಾಸಿಗಳು ಹೌದು. ಗೃಹಸ್ಥರು ಸಾಧುಗಳಾದ ಮಾತ್ರಕ್ಕೆ ಅವರು ಸನ್ಯಾಸಿಗಳಲ್ಲ. ಆದ್ದರಿಂದ ಸಾತ್ವಿಕ ಗುಣವುಳ್ಳಂತಹ ಈ ಸಾಧುಗಳು ಅವರಿಗೆ ಇನ್ನೂ ಸ್ವಲ್ಪ ರಜೋ ಗುಣ ಇರ್ಬೋದು. ಅದಕ್ಕೆ ಅಂತ ಹೇಳಿದ್ರೆ ಪರಿಪೂರ್ಣವಾದಂತಹ ಜ್ಞಾನ ಬಂದು ವಿಜ್ಞಾನ ಸ್ಥಿತಿಗೆ ಅವರು ಏರಿಸಿರುವುದಲ್ಲ, ಆ ವಿಜ್ಞಾನ ಸ್ಥಿತಿ ಅಂತಕ್ಕಂಥ ಅದನ್ನು ಬರೆಯುವ ಕಾರಣ ಅವರು ಕಾಲದಲ್ಲಿ ಕಾಲ ಹಾಕೊಂಡು ಕೂತ್ಕೊಳ್ಬಹುದು. ಏನೋ ಏನಾದ್ರು ಪ್ರಶ್ನೆ ವಿಷಯ ಇದೆಯೋ ಕೇಳುವಂತಹದ್ದು, ಉತ್ತರ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತಕ್ಕಂಥ ತತ್ವವನ್ನು ತೋರಿಸ್ಬೋದು. ಬಟ್ ಅದೆಲ್ಲ ಸಾತ್ವಿಕ ತತ್ವ ಅಂತ ತಿಳ್ಕೊಳ್ಳಿ. ಆದರೆ ನಿಜವಾಗಿಯೂ ಕೂಡ ವಿಜ್ಞಾನ ಸ್ಥಿತಿ ಯಾವಾಗ ಬರುತ್ತೋ ಅಂಥವನ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವನು ಕೆಲವು ವೇಳೆ ಜಡವತ್, ಕೆಲವೇ ಬಾಲವತ್, ಕೆಲವೇ ಉನ್ಮತ್ತವತ್, ಇನ್ನು ಕೆಲವೇ ವಿಷಾದವತ್. ಶಾಸ್ತ್ರ ಹೇಳುತ್ತೆ ಈ ಮಾತು, ಬಾಲವತ್, ಜಡವತ್, ವಿಷಾದವತ್, ಉನ್ಮತ್ತವತ್. ಉನ್ಮತ್ತನ ತೊಟ್ಟುಬಿಡ್ತಾರೆ ಆನಂದವಾಗಿ, ನಾಲ್ಕು ಶಿಷ್ಯ ಅಂತವನಾಗೆ ಅವನು ಒಂದ್ ಕಡೆ ಬಿದ್ದಿರ್ತಾನೆ. ಜಡ ಬರ್ತಾ ಅಂತ ಹೇಳಿದ್ದೀನಿ. ಬೈಕ್ಗಳು ಇಲ್ಲ, ಹೋಗಳಿಗಳು ಇಲ್ಲ, ಕೆಡಗಳು ಇಲ್ಲ, ಒಂದು ಇಲ್ಲ, ಅವನು ಪಾಡಿ ಮುಂದೆ ಇರ್ತಾನೆ. ಜಡ ಬರ್ತಾನೆ ಕೂಡ ಹಾಗೆ ತೊಳೆದಾಗ ಅವನಿಟ್ಟು ಸುಮ್ಮನಾಗ್ಬಿಟ್ಟ. ಅದನ್ನು ನೋಡ್ಬಿಟ್ಟಿದ್ದೆ ಆ ಋಷಿಗಳು ಕೆಳಗಡೆ ಇಳಿದು ಬಂದು ಅವನತ್ರ, ಆ ರಾಜ ಕೆಳಗೆ ಇಳಿದು ಬಂದು ಅವನತ್ರ ಜ್ಞಾನವನ್ನ ಪಡ್ಕೊಂಡು ಉಪದೇಶ ಪಡ್ಕೊಂಡಂತಹ ಕಥೆ ಎಲ್ಲ ಇದೆ ಬರ್ತದೆ ನಮ್ಮ ಪುರಾಣಗಳಲ್ಲಿ. ಅಂತಹ ಮಹತ್ತರವಾದಂತಹ ಆಧ್ಯಾತ್ಮಿಕ ಅನುಭವ ಉಂಟಾದಾಗ ಅವನು ಜಡರೂಪಾದಿಯಲ್ಲಿ ಇರ್ತಾನೆ, ಕೆಲವು ವೇಳೆ ಬಾಲಕನೋಪಾದಿಯಲ್ಲಿ ಇರ್ತಾನೆ. 5 ವರ್ಷದ ಒಳಗಿನ ಮಕ್ಕಳು ಬಾಲಕರು ಅಂತಂದ್ರೆ 5 ವರ್ಷದ ಮೇಲ್ಪಟ್ಟ ಬಾಲಕರಲ್ಲ, ಅದನ್ನ ಇಟ್ಕೊಳ್ಬೇಕು ನಾವು. 5 ವರ್ಷದ ಒಳಗಿನ ಮಕ್ಕಳು ಯಾವ ರೀತಿ ಇರ್ತಾರೆ ಅದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಬೇರೆ ಬೇರೆ ಕಡೆ ವಿವರಿಸಿದ್ದಾರೆ ಶ್ರೀರಾಮಕೃಷ್ಣ. ಅಂತಹ ಪರಿಸ್ಥಿತಿ ಬರುತ್ತೆ. ಇನ್ ಕೆಲವು ವೇಳೆ ಉನ್ಮತ ವ್ರತ ಆಯ್ತಲ್ಲ, ಇನ್ ಕೆಲವು ವೇಳೆ ಪಿಶಾಚ ವ್ರತ, ಪಿಶಾಚಿ ಹಾಗೆ ಕೂಡ ಹೊತ್ತಿರ್ತಾನೆ ಅವನು. ಅದಕ್ಕೆ ಉದಾಹರಣೆ ಏನಂತಂದ್ರೆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ ಕಣ್ಣೆದುರಿಗೆ ನಡೆದಿದೆ ಆ ಒಂದು ದೃಶ್ಯ. ಮಧ್ಯಾಹ್ನ ಊಟ ಆದ್ಮೇಲೆ ಹೀಗೆ ಜಗದಿಂದ ನೋಡ್ತಾ ಇದ್ದಾರೆ, ಎದುರುಗಡೆ ಉಂಡ ಎಲೆಗಳನ್ನ ಎಷ್ಟಿದಾರಲ್ಲ ಅಲ್ಲಿ ಕೆಲವು ನಾಯಿಗಳು ತಿಂತಾ ಇವೆ. ಆ ಎಂಜಿನ ಅವುಗಳೊಂದಿಗೆ ಒಬ್ಬ ಕೂತಿದ್ದಾನೆ, ಭಿಕ್ಷುಕರೋಪಾದಿಯ ಕಾಣ್ತಾ ಇದ್ದಾನೆ. ಒಂದು ನಾಯಿಯ ಹೆಗಲ ಮೇಲೆ ತನ್ನ ಕೈಯನ್ನು ಇಟ್ಕೊಂಡು ಆ ನಾಯಿಗಳೊಂದಿಗೆ ಇವನು ಕೂಡ ಎಂಜಲೆಯಲ್ಲಿ ಉಳಿದದನ್ನ ಚಿಂತಾ ಇದ್ದಾನೆ. ಈ ದೃಶ್ಯವನ್ನು ಕಂಡು ಶ್ರೀರಾಮಕೃಷ್ಣಿಗೆ ತೆಗಿಲಾಗುತ್ತೆ, ನನಗೂ ಕೂಡ ಇದೇ ಸ್ಥಿತಿ ಬರುತ್ತೋ ಅಂತ. ಯಾಕೆಂತ ಹೇಳಿದ್ರೆ ಅದು ಪಿಶಾಚ ವ್ರತ, ಅವನು ಮಹಾಜ್ಞಾನಿ ಆತ. ಆದ್ರಿಂದನೇ ಆ ನಾಯಿಗಳು ಪ್ರತಿಭಟಿಸಲಿಲ್ಲ, ತನಗೊಬ್ಬ ವಿರೋಧಿ ಬಂದಿದ್ದಾನೆ, ಪಾಲ್ದಾರ ಬಂದಿದ್ದಾನೆ ಅಂತ ವಿರೋಧಿಸಲಿಲ್ಲ. ಅವರು ಕೂಡ ಆನಂದವಾಗಿ ಇವನ ಜೊತೆ, ಅದೊಂದು ಲಕ್ಷಣ, ಅವನು ಜ್ಞಾನಿಯಾಗಿದ್ದ ಲಕ್ಷಣ. ಅಷ್ಟೇ ಅಲ್ಲ, ಆತ ಕೈ ಕಾಲು ತೊಳ್ಕೊಂಡು ಅದು ತೊಳ್ಕೊಳ್ದೆ ನಾನು ಆ ಬೌಧಾನಿ ಕಾಳಿ ಮುಂದೆ ಎತ್ತಿರತ ನಟಮಂದಿರದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ರೆ ಇಡೀ ದೇವಸ್ಥಾನಕ್ಕೆ ದೇವಸ್ಥಾನವೇ ಸ್ಪಂದನ ಕೊಡ್ತಾ ಇತ್ತಂತೆ. ಒಂದು ತೀವ್ರವಾದಂತಹ ಸ್ಪಂದನಕ್ಕೆ ಗುರಿಯಾಗುತ್ತಾ ಇತ್ತಂತೆ ಇಡೀ ದೇವಸ್ಥಾನಕ್ಕೆ ದೇವಸ್ಥಾನ. ಯಾಕೆ? ಅವನ ಆಧ್ಯಾತ್ಮಿಕ ಶಕ್ತಿ. ಶ್ರೀರಾಮಕೃಷ್ಣ ಅವನೊಬ್ಬ ಜ್ಞಾನಿ ಅಂತ ತಿಳ್ಕೊಂಡಂತಹ ಹೃದಯ ರಾಮ ಅವನ ಹಿಂದೆ ಓಡ್ತಾನೆ. ನನಗೂ ಕೂಡ ನಿನ್ನ ಜ್ಞಾನವನ್ನು ಸ್ವಲ್ಪ ಮಾಡಿಸ್ಕೊಡಯ್ಯ ಅಂತ. ಆದ್ರೆ ಅವನು ಇನ್ನೂ ಓಡೋಗ್ತಾನೆ, ಆದ್ರೂ ಬಿಡದೇ ಇವನು ನಡ್ಸ್ಕೊಂಡು ಹೋಗ್ತಾನೆ. ಕೊನೆಗೆ ಆ ಸಾಧು ಪಿಶಾಚಿ ರೂಪದ ಸಾಧು ಹೇಳ್ತಾನೆ, ನೋಡು ಆ ಗಂಗಾ ಜಲ ಈ ಮೋರಿ ನೀನು ಎರಡೂ ಬದ್ದೆ ಅಂತ ಹೇಳ್ತಕ್ಕಂತಹ ಬುದ್ಧಿ ನಿನ್ನಲ್ಲಿ ಯಾವಾಗ ಜಾಗೃತವಾಗುತ್ತೋ ಆಗ ನಿಮಗೆ ಜ್ಞಾನ ಬಂದಿದೆ ತಿಳ್ಕೊ ಅಂತ ಹೇಳಿ ಬಂದು ಓಡೋದು. ಗಂಗಾ ಜಲ ಮೋರಿ ನೀರು ಎರಡೂ ಕೂಡ ಒಂದೇ ತರತಕ್ಕಂತಹ ಭಾವನೆ ಬರುತ್ತೆ. ಆದ್ರಿಂದ ಅವನು ಎಂಗಲೇನೆ ಚಿಂತಾ ಇದ್ದ, ಅದು ಆ ಪಿಶಾಚವತ್ ಸ್ಥಿತಿಗೆ ಅವನು ಬಂದದ್ರಿಂದ. ಅವನಿಗೆ ಬಡಿಮೇಲೆಯ ಪ್ರಜ್ಞೆಯೇ ಇಲ್ಲ, ಅವನಂತೆಯೇ ಎಂಗಲಲ್ಲಿ ನಿಂತಕ್ಕಂಥವ್ರು ಬಹಳ ಜನ, ಎಂಗಲಲ್ಲಿ ನಿಂತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರೆಲ್ಲ ಜ್ಞಾನಿಗಳು ಅಂತ ಅರ್ಥ ಅಲ್ಲ. ಪಿಶಾಚವತ್ ಅಂದ್ರೆ ಹೀಗೆ ಹುಚ್ಚನ ಕಾಣ್ತಾನು ಶ್ರೀರಾಮಕೃಷ್ಣ ಹೇಳ್ತಾರೆ. ಆಗ ಸಮಾಧಿಸ್ತರಾದಾಗ ಬಾಹ್ಯ ಜ್ಞಾನ ಶೂನ್ಯನಾಗಿ ಜಡದಂತೆ ಕಾಣಬರ್ತಾನೆ, ಎಲ್ಲವೂ ಪರಬ್ರಹ್ಮಮಯವಾಗಿರುವುದನ್ನು ನೋಡಿ ಆತ ಪಿಶಾಚಿಯ ಹಾಗೆ ವರ್ತಿಸ್ತಾನೆ. ಶುಚಿ ಅಶುಚಿಗಳ ಬೋಧೆ ಅವನಿಗೆ ಇರದು. ಇದು ವಿಷ್ಟ, ವಿಷ್ಟ ಅಂದ್ರೆ ಮಲ, ಇದು ಮಲ ಅದು ಮೂತ್ರ, ಅದರಂತ ಜ್ಞಾನ ಅವನಿಗೆ ಇರದು. ಎಲ್ಲವೂ ಬ್ರಹ್ಮಮಯವಾಗಿ ಅವನಿಗೆ ಕಾಣುತ್ತೆ. ಅನ್ನ ಸಾರು ಇವರನ್ನು ಹೆಚ್ಚು ದಿನ ಹಾಗೆ ಇಟ್ಟರೆ ಅವು ಕೂಡ ವಿಷ್ಟದ ಅವಸ್ಥೆಗೆ ಇಳಿದು ಬಿಡುತ್ತವೆ. ಮಾಡಿದ ಅಡುಗೆನ 4 ದಿನ ಇಟ್ಬಿಟ್ಟು ಆಮೇಲೆ ಮೋಸಬೇಕು, ಅದನ್ನ ಮೋಸಬೇಕಾಗಿಲ್ಲ, ಸ್ವಲ್ಪ ಹತ್ತಿರ ಬಳಸ್ತಾ ಕೆಟ್ಟವಾದ. ಅದೇ ನಮ್ಮ ಹೊಟ್ಟೆಗಳು ಹೋಗಿ ಹೊರಗಡೆ ಬರುವಾಗ ಕೂಡ ಹಾಗೆ. ಆದರೆ ಮೂಲತಃ ಅದು ತರಕಾರಿ, ಮೂಲತಃ ಅದರ ಹಿನ್ನೆಲೆಯಲ್ಲಿ ಅದೇ ಪರಬ್ರಹ್ಮ ಇದೆ. ಮೊದಲ ದೊಡ್ಡ ತಾತನೇ ಕಾಣ್ತಾ ಇರ್ತಾನೆ, ಎಲ್ಲೆಲ್ಲೂ ಚಿನ್ಮಯವನ್ನೇ ಕಾಣ್ತಾ ಚಿನ್ಮಯನನ್ನೇ ಕಾಣ್ತಾ ಇರ್ತಾನೆ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣ, ಮತ್ತೆ ಆತ ಉನ್ಮತ್ತನಂತಿರ್ತಾನೆ, ಆತನ ನಡತೆ ನುಡಿ ವ್ಯವಹಾರ ನೋಡಿ ಜನ ಭಾವಿಸ್ಕೊಡ್ತಾರೆ ಆತ ಒಬ್ಬ ಹುಚ್ಚ ಅಂತ. ಅಥವಾ ಕೆಲವು ವೇಳೆ ಆತ ಬಾಲಕನಂತಿರ್ತಾನೆ, ಯಾವ ಬಂಧನವೂ ಇಲ್ಲದೆ, ಲಜ್ಜೆ ದ್ವೇಷ ಸಂಕೋಚ ಇತ್ಯಾದಿ ಯಾವುದೂ ಇಲ್ಲದೆ. ಎಳೆಯ ಮಕ್ಕಳಿಗೆ ಎಲ್ಲಿದೆ ಲಜ್ಜೆ, ಎಳೆಯ ಮಕ್ಕಳಿಗೆ ಎಲ್ಲಿದೆ ದ್ವೇಷ, ಎಳೆಯ ಮಕ್ಕಳಿಗೆ ಎಲ್ಲಿದೆ ಸಂಕೋಚ? ಮುಂದರಿಸ್ತಾರೆ ಶ್ರೀರಾಮಕೃಷ್ಣ, ಭಗವಂತನ ದರ್ಶನ ದೊರೆತ ನಂತರ ಈ ಅವಸ್ಥೆ ಉಂಟಾಗುತ್ತೆ. ಇದು ಚುಂಬಕ, ಚುಂಬಕ ಬೆಟ್ಟದ ಹತ್ತಿರ ಹಡಗು ಹೋಯಿತು ಅಂದ್ರೆ ಅದರ ಸೂ ಮಳೆ ಹರಚಿ ಬಿದ್ದು ಹೋಗುತ್ತಿವೆ. ಹಾಗೆ ಭಗವಂತನ ದರ್ಶನ ದೊರೆತ ನಂತರ ಕಾಮಕ್ರೋಧಾದಿಗಳು ಇರಲಾರು. ಚುಂಬಕ ಬೆಟ್ಟದ ಉದಾಹರಣೆ ಕೊಟ್ಟು ಸಮುದ್ರದಲ್ಲಿ ಈ ಹಡಗು ಪ್ರಯಾಣ ಮಾಡ್ತಿರುವಾಗ ಮಧ್ಯೆ ಮಧ್ಯೆ ಆ ಚುಂಬಕ ಬೆಟ್ಟ, ಅಯಸ್ಕಾಂತ ಪರ್ವತ, ಅಯಸ್ಕಾಂತ ಪರ್ವತ, ಅದರ ಹತ್ರ ಏನಾದರೂ ಈ ಹಡಗು ಹೋಯ್ತು ಅಂತಂದ್ರೆ ಮುಳುಗು ಹೋಗ್ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದರ ಒಳಗಡೆ ಇರ್ತಕ್ಕಂತಹ ಎಲ್ಲ ಕಬ್ಬಿಣದ ಪದಾರ್ಥಗಳು ಮಳೆಗಳು ಸಮೇತ ಎಲ್ಲ ಸಡಲ ಆಗಿಬಿಡುತ್ತೆ, ಎಳಾಗ್ಬಿಡುತ್ತೆ. ಒಂದೊಂದು ಮಳೆನೂ ಕೂಡ ಎಳಾಗ್ಬಿಡುತ್ತೆ ಅಂತಹ ಶಕ್ತಿ. ಹಾಗೇನೇ ಮನುಷ್ಯ ಇದನ್ನಲ್ಲ ಇವನೊಂದು ಹಡಗು, ಪರಮಾತ್ಮ ಇದನ್ನಲ್ಲ ಅವನೊಬ್ಬ ಚುಂಬಕ ಪರ್ವತ. ಅವನ ಹತ್ರ ಈ ಮನುಷ್ಯ ಏನಾದ್ರು ಹೋಯಿತು ಅಂತ ಹೇಳಿದ್ರೆ ಈ ಎಲ್ಲ ಮಳೆಗಿದೆಯಲ್ಲ, ಎಲ್ಲ ಮಳೆಗಳೊಂದು ಯಾರು ಒಂದು ಬಂದು ಬೆಳೆದವರಲ್ಲಿ ಒಂದೊಂದು ಮಳೆ, ಕಾಮ ಕ್ರೋಧ ಲೋಭ ಮೋಹನ್ ಮದ ಮತ್ಸರಗಳೆಲ್ಲ ಒಂದು ಮಳೆ. ಇಂತಹ ಮಳೆಗಿಂತ ಭದ್ರವಾಗಿದ್ದಾರೆ ಒಬ್ಬ ಮನುಷ್ಯ. ಭಗವತ್ವದಲ್ಲಿ ಭಗವಂತಂದ್ರೆ ರೂಪ ವಿರೂಪ ಆಗಿಬಿಡುತ್ತೆ, ವಿರೂಪ ಅರೂಪ ಆಗಿ ಭಗವಂತನ ದರ್ಶನ ದೊರೆತ ನಂತರ ಕಾಮಕ್ರೋಧಾದಿಗಳು ಇರಲಾರವು. ರಸವರ್ಜಂ ರಸೋಕ್ತಿಸ್ಯ ಪರಂ ದೃಷ್ಟ ನಿವರ್ತತೆ ವಿಷಯ ವಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಕ್ತಿಸ್ಯ ಪರಂ ದೃಷ್ಟ ನಿವರ್ತತೆ. ಉಪವಾಸ ಮಾಡಿದವನಿಂದ ವಿಷಯ ಮಾತ್ರೆಗಳೆಲ್ಲ ಅಡಗಿಕೊಂಡಿರುತ್ತವೆ ಅಷ್ಟೇ, ನಾಶವಾಗುವುದಿಲ್ಲ. ಯಾವಾಗ ಭೋಜನವನ್ನ ಮಾಡಿ ತವನ ಇಂದ್ರಿಯಗಳೆಲ್ಲ ಅರಳುತ್ತೋ ಆಗ ಆ ಕಾಮಕ್ರೋಧಾದಿಗಳು ಕೂಡ ಎದ್ದುಕೊಳ್ಳುತ್ತವೆ. ಪರಮ ದೃಷ್ಟ ಪರಮಾತ್ಮನನ್ನು ನೋಡಿದಾಗ ಅವರು ಕೂಡ ಹೊಟ್ಟೋಗ್ಬಿಡುತ್ತವೆ ಅಂತ ಅದೇ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಳಿ ಕೇಳ್ತಾರೆ, ಒಮ್ಮೆ ಕಾಳಿ ದೇವಾಲಯಕ್ಕೆ ಶಿಖರು ನಡೆಯಿತು, ಹೋಗಿ ನೋಡಿದಾಗ ಅದು ಮೊಳೆಗಳ ಬಾಯಿಂದೆಲ್ಲ ಮೊಟಕು ಮಾಡಿಬಿಟ್ಟಿತ್ತು. ಸೆಡ್ಡು ಅಂತ ಹೇಳಿದ್ರೆ ಅದು ಒಂದು ಬಗೆಯ ಅಯಸ್ಕಾಂತ ಇದ್ದಂತೆ, ಮೊಳೆಗಳೆಲ್ಲ ಮೊಂಡಾಗ್ಬಿಟ್ಟಿತ್ತು ಅಂತೆ. ಬಳಿಕ ಹೇಳ್ತಾರೆ ಅಂದ್ರೆ ನಮ್ಮ ವ್ಯಕ್ತಿತ್ವದೊಳಗಡೆ ಇರ್ತಕ್ಕಂಥ ಕಾಮಕ್ರೋಧಾದಿಗಳೆಲ್ಲ ಮೊಂಡಾಗ್ಬಿಟ್ಟಿರ್ತವೆ ಎಂದರ್ಥ. ಭಗವಂತ ಅಂತ ಹೇಳ್ಕೊಡುತ್ತಾ ಸಿಡಿಲು ನಮ್ಮ ಮೇಲೆ ಬಿದ್ದಾಗ. ಬಳಿಕ ಹೇಳ್ತಾರೆ, ಯಾರೀಗ ಭಗವಂತನ ಸಾಕ್ಷಾತ್ಕಾರ ಬರ್ತಿದೆಯೋ ಆದ್ದರಿಂದ ಸಂತಾನೋತ್ಪತ್ತಿ ಮಾಡುವ ಕಾರ್ಯ, ಸೃಷ್ಟಿಯನ್ನು ಮುಂದುವರಿಸುವ ಕಾರ್ಯ ಸಾಧ್ಯವಿಲ್ಲ. ಹಸಿ ಬಂಧುವನ್ನ ಹುಟ್ಟು ಹಾಕಿದರೆ ಅದು ಮೊಳೆತು ಬೈರಾಗುತ್ತೆ, ಆದರೆ ಅದನ್ನೇ ಬೇಯಿಸಿದರೆ ಆ ಭತ್ತ ಖಂಡಿತ ಮೊಳೆಯುವುದಿಲ್ಲ ಅಂತ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಸಾಕ್ಷಾತ್ಕಾರ ಆಯಿತು ಅಂತ ಹೇಳಿದ್ರೆ ಅವನ ಕಾಮಕ್ರೋಧ ಆದಿಗಳು ಸೇರ್ತಕ್ಕಂತಹ ಬೀಜಗಳೆಲ್ಲ ಹೊರದು ಹೋಗ್ಬಿಡುತ್ತೆ, ಅವನಿಗೆ ಸಂತಾನೋತ್ಪತ್ತಿ ಸಾಧ್ಯವಿಲ್ಲ. ಬಳಿಕ ಮುಂದುವರಿಸ್ತಾರೆ ಶ್ರೀರಾಮಕೃಷ್ಣ, ಯಾರಿಗೆ ಭಗವಂತನ ದರ್ಶನವಾಗಿರುತ್ತೋ ಆತನ ಅಹಂ ಹೆಸರಿಗ ಮಾತ್ರ ಉಳ್ಕೊಂಡಿರುತ್ತೆ. ಆ ಅಹಂ ಮೂಲಕ ಯಾವ ದುಷ್ಟ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ, ಅದು ಹೆಸರಿಗೆ ಮಾತ್ರ ಇರುತ್ತೆ. ತೆಂಗಿನ ಮಟ್ಟೆಯ ಮಟ್ಟೆಯನ್ನು ಗರಿ, ತೆಂಗಿನ ಗರಿಯ ಮಚ್ಚೆಯ ಹಾಗೆ ಮಚ್ಚೆಯನ್ನು ಗುರುತು, ಮಟ್ಟೆ ಬಿದ್ದು ಹೋಗಿದೆ ಈಗ ಕೇವಲ ಮಚ್ಚೆ ಮಾತ್ರ ಇದೆ. ಮಟ್ಟೆ ಅಂದ್ರೆ ತೆಂಗಿನ ಗರಿ, ಮಚ್ಚೆಯನ್ನು ಗುರುತು, ತೆಂಗಿನ ಮರವನ್ನ ನೆನಪು ಮಾಡ್ಕೊಳ್ಬೇಕೀಗ. ಮತ್ತೆ ಮತ್ತೆ ಸುತ್ತಕ್ಕಿದ್ದಾದ್ರು ಹಳ್ಳಿ ಭಾಷೆ ಕಾಣುತ್ತೆ, ಪಟ್ಟಣದಲ್ಲಿ ತೆಂಗಿನ ಮರದ ಬಗ್ಗೆ ವಿಶೇಷವಾದ ಪರಿಜ್ಞಾನ ರೂಪಿಸಿ ಕಾಣುತ್ತೆ. ಆದ್ರೆ ಹೆಚ್ಚಿನ ಪಟ್ಟಣಗಳೆಲ್ಲ ಹಳ್ಳಿಯಿಂದ ಬಂದವರಾದ್ರಿಂದ ಭತ್ತ ಏನು ಹೇಳ್ಕೊಡ್ಬೇಕಾಗಿಲ್ಲ. ಆತ್ಮಜ್ಞಾನಿಯಲ್ಲಿ ಕಾಮಕ್ರೋಧ ಅಂತ ಹೇಳ್ತಕ್ಕಂಥದ್ದೆಲ್ಲ ಆ ಮಚ್ಚಿ ಉಪಾಧಿಯಲ್ಲಿ ತೆಂಗಿನ ಗರಿ ಕುದುರೆ ಕೋಟ್ ಮೇಲೆ ಇರ್ತಕ್ಕಂಥ ಆ ಗುರುತಿದೆಯಲ್ಲ, ಆ ಗುರುತಿನ ಉಪಾಧಿಯಲ್ಲಿ ಇದೆ ಅಂತ ಒಂದು ಉದಾಹರಣೆ ಇದೆ. ಎಲ್ಲರಂತೆಯೇ ಇರುವ ಹಾಗೆ ಕಾಣುತ್ತೆ, ಆದರೆ ಅವನಿಂದ ಯಾವ ಬಗೆಯ ಪ್ರಾಪಂಚಿಕ ಕಾರ್ಯಗಳು ಕೂಡ ಸಾಧ್ಯವಿಲ್ಲ. ಬಳಿಕ ಹೇಳ್ತಾರೆ, ನಾನು ಕೇಶವ ಸೇನಿ ಹೇಳಿದೆ ಅಹಂ ಅಂತ ಅನ್ನೋದನ್ನ, ಅಂದ್ರೆ ನಾನು ಕರ್ತ ಅಂದ್ರೆ ನಾನು ಮಾಡುವವನು, ನಾನು ಲೋಕ ಶಿಕ್ಷಣ ಕೊಡ್ತೇನೆ, ನಾನು ಉಪನ್ಯಾಸ ಮಾಡ್ತೇನೆ ಇತ್ಯಾದಿ ಅಹಂಕಾರವನ್ನ ತ್ಯಾಗ ಮಾಡಿಬಿಡು ಅಂತ. ಅದಕ್ಕೆ ಆ ಕೇಶವಸೇನೆ ಹೇಳಿದ, ಮಹಾಶಯರೇ ಹಾಗಾದ್ರೆ ನಮ್ಮ ಬ್ರಾಹ್ಮ ಸಮಾಜ ಇತ್ಯಾದಿ ಎಲ್ಲ ಏನು ಉಳಿಯುದು? ಅದಕ್ಕೆ ನಾನು ಹೇಳಿದೆ, ದುಷ್ಟ ಅಹಮ್ಮನ್ನು ತ್ಯಜಿಸಿಬಿಡು ಅಂತ. ನಾನು ಭಗವಂತನ ದಾಸ, ನಾನು ಭಗವಂತನ ಭಕ್ತ ಅಂದಮ್ಮ, ಈ ಅಹಮ್ಮನ್ನ ನೀನು ತ್ಯಜಿಸಬೇಕಾಗಿಲ್ಲ. ದುಷ್ಟ ಅಹಂ ನಮ್ಮಲ್ಲಿ ಇರೋದ್ರಿಂದ ಭಗವಂತನ ಅಹಂ ಎಂದಿಗೂ ಕೂಡ ನಮ್ಮಲ್ಲಿ ನೆಲೆಸೋದಿಲ್ಲ. ಉಗ್ರಾಣವನ್ನ ಒಬ್ಬ ನೋಡಿಕೊಳ್ತಾ ಇದ್ರೆ ಮನೆ ಯಜಮಾನ ಆ ಕಡೆ ಸುರಿಯೋದೇ ಇಲ್ಲ. ಒಂದು ಉದಾಹರಣೆ ಕೊಟ್ಬಿಟ್ರಿ, ಉಗ್ರಾಣಕ್ಕೆ ಯಾರಾದ್ರು ಯಜಮಾನರು ಹೋಗ್ತಾ ಇರ್ತಾರೇನು? ಯಾಕಂತಂದ್ರೆ ಒಬ್ಬ ಮ್ಯಾನೇಜರ್ ಅಲ್ಲಿ ಇಟ್ಟಿರ್ತಾರೆ ಉಗ್ರಾಣಿಯನ್ನ, ಅಲ್ಲಿ ನೇಮಕ ಮಾಡಿರ್ತಾರೆ. ಅವನು ಅದನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ನಾನೇ ನೋಡ್ಕೊಡ್ತೇನೆ ಅಂತ ಅವ್ನು ಕೂತ್ಕೊಂಡಾಗ ಈ ಯಜಮಾನ ಅಲ್ಲಿ ಹೋಗ್ತಾನೇನು, ಅವನು ಬಾಡಿಬಿಡ್ತಾನೆ. ಯಾವಾಗ ಆ ಉಗ್ರಾಣಿ ಇಲ್ಲ ಅಂತ ಆಯ್ತು, ಉಗ್ರಾಣ ನೋಡ್ಕೊತಕ್ಕಂಥವನು ಆಗ ಯಜಮಾನೇ ಅಲ್ಲಿ ಹೋಗ್ಬೇಕಾಗುತ್ತೆ ಅಂತ. ನಾವು ಹೇಳಿದ ಮೂಲಕ ನಮ್ಮ ಒಳಗಡೆ ಒಬ್ಬ ಉಗ್ರಾಣಿ ಇದ್ದಾನೆ, ಎಲ್ಲೋನು ನಾನೇ ನೋಡ್ಕೊಡ್ತೇನೆ ಅಂತ ಮನೋಭಾವ ಇದೆಯಲ್ಲ, ಅದೇ ಉಗ್ರಾಣಿ. ಈ ಅಹಂಕಾರ ಕುಟ್ಕೋಜಿ ಅಹಂಕಾರ ಅಂತ ಇರ್ತಕ್ಕಂಥ ಅದರ ಬಗ್ಗೆ ಇರುವವರೆಗೆ ಆ ಪರಮಾತ್ಮ ಕೊಡಕ್ಕೆ ಸಾಧ್ಯವಿಲ್ಲ. ಇದೊಂದು ಬಹಳ ಸ್ವಾರಸ್ಯಕರವಾದಂತಹ ಉದಾಹರಣೆ. ಆದ್ರೆ ಒಂದು ಮಾತನ್ನು ನಾನು ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತೇನೆ, ಶ್ರೀರಾಮಕೃಷ್ಣ ಹೇಳಿದ್ರು ಅಂತ ಅಂದ್ಬಿಟ್ಟಿದೆ ಅಹಂಕಾರವನ್ನು ಬಿಡಬೇಡಿ. ಈ ಅಹಂಕಾರವನ್ನು ಎಷ್ಟು ಬೆಳೆಸ್ಕೊಳ್ಳೋದು ಸಾಧ್ಯವಾಗುತ್ತೋ ಕೊಂಡುಕೊಟ್ಟಾಗಿ ಬೆಳೆಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಿಜಕ್ಕೂ ಕೂಡ ಸ್ವಾಮಿ ವಿವೇಕಾನಂದ ಹೇಳಿದ ಪ್ರಕಾರ ನಾವೆಲ್ಲ ಕಾಲ್ಪಿಂಡಿಗಳಾಗಿದ್ದೇವೆ. ಗುಡ್ ಫಾರ್ ನಥಿಂಗ್ ಬಹಳ ಒಳ್ಳೆಯವ, ಯಾತಕ್ಕೆ ಅನ್ನೇನು ಮಾಡಲಾರ, ಅದಕ್ಕೋಸ್ಕರ ಒಳ್ಳೆಯವ. ಇಂತಹ ಸಿಹಿಯನ್ನು ದುರ್ಬಲ ಪರಿಸ್ಥಿತಿ. ಆದ್ರಿಂದ ಅಹಂಕಾರವನ್ನು ಬೆಳೆಸ್ಕೊಳ್ಳೋದು ಬಹಳ ಒಳ್ಳೇದು. ಹಾಗಾದ್ರೆ ಅಹಂಕಾರ ಕೆಟ್ಟದಲ್ಲೇ? ಏನು ಕೆಟ್ಟದಲ್ಲ. ಭಗವಂತ ಅದನ್ನು ಮರಿ ತೆಗೆದುಕೊಳ್ತಾನೆ. ದಿವಸ ಭಗವಂತನಿಗೆ ದುರ್ಬಲವಾಗಿರ್ತಕ್ಕಂತಹ ಕುರಿ ಮೇಕೆ ರುಚಿಸೋದಿಲ್ಲ. ಯಾವ ಕುರಿಯನ್ನ ಮೇಕೆಯನ್ನ ಬಲಿ ಕೊಡಬೇಕಾಗಿದೆಯೋ ಮಕ್ಕಳು ಅದನ್ನ ಬಲಿಯೇ ಕೊಡಬೇಕು, ಚೆನ್ನಾಗಿ ತಿನ್ನಿಸಿ ಕೊಬ್ಬಿಸಬೇಕು, ಆಮೇಲೆ ಬಲಿ ಹಾಕಬೇಕು. ಭಗವಂತ ಎಷ್ಟು ಆನಂದ ಪಡ್ತಾನೆ ಅಂದ್ರೆ ಆ ಬಲಿಯನ್ನು ತಗೊಳ್ತಕ್ಕಂತಹ ಭಗವಂತನೇ ಬೇರೆ ಇರ್ತಾನೆ, ಬಲಿಯನ್ನು ತೆಗೆದುಕೊಳ್ತಕ್ಕಂತಹ ದೇವಿಯೇ ಬೇರೆ ಇರ್ತಾರೆ, ತಾಮಸಿಕ ದೇವಿ. ಹಾಗೇನೇ ನಮ್ಮ ಅಹಂಕಾರವನ್ನ ಭಗವಂತನಿಗೆ ಬಲಿಯಾಗಿಸ್ಬೇಕಾದ್ರೆ ಅದು ರಾವಣನಷ್ಟು ಬೆಳಿಬೇಕು ಅಥವಾ ಅದು ಕೌರವನಷ್ಟು ಬೆಳಿಬೇಕು ಅಥವಾ ಅದು ಹಿರಣ್ಯಕಶಿಪುವಿನಷ್ಟು ಬೆಳಿಬೇಕು. ಹಾಗಿದ್ರೆ ಮಾತ್ರ ನಾವು ಪರಮಾತ್ಮನಿಂದಲೇ ಬಲಿ ತೆಗೆಸಿಕೊಳ್ತೇವೆ, ಅವನೇ ಬಂದು ಅದನ್ನು ಸ್ವೀಕರಿಸ್ತಾನೆ. ಹೇಗೆಂದ್ರೆ ಮನುಷ್ಯರು ಯಾರು ಕೂಡ ಬಲಿ ಕೊಡುವ ಸಾಧ್ಯ ಇಲ್ಲ ನೋಡಿ. ಇದೊಂದು ಬಹಳ ದೊಡ್ಡ ವಿಚಾರ ನಾನು ಹೇಳ್ತಾ ಇದ್ದೇನೆ. ಎಷ್ಟರ ಮಟ್ಟಿಗೆ ನಾವು ಅಹಂಕಾರ ಶೂನ್ಯರಾಗಿದ್ದೇವೆ ಅಂತ ಹೇಳಿದ್ರೆ ಶಂಡರೋ ಎಂಬಷ್ಟರ ಮಟ್ಟಿಗೆ. ನ್ಯಾಯವಾದ ವಿಚಾರದಲ್ಲೂ ಕೂಡ ಒಂದಷ್ಟು ಪ್ರತಿಭಟನೆ ತೋರಿಸೋದಕ್ಕೆ ನಮ್ಗೆ ಶಕ್ತಿ ಇಲ್ಲ. ಕಣ್ಣೆದುರಿಗೆ ಅನ್ಯಾಯ ನಡೀತಾ ಇದ್ರು ಕೂಡ ಅದನ್ನು ಪ್ರತಿಭಟಿಸುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಯಾಕೆ ಅಂತ ಇದೆ, ಗುಡ್ ಫಾರ್ ನಥಿಂಗ್ ಅಂತ ಇದ್ದೀವಿ ನಾವೆಲ್ಲ. ಹಾಗೆ ಪ್ರತಿಭಟನೆ ಬೇಕು ಅಂತಂದ್ರೆ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ, ನಾವು ನಮ್ಮ ರಾಷ್ಟ್ರವನ್ನು ಉದ್ಧಾರ ಮಾಡೋಕೆ ಸಾಧ್ಯ ಇಲ್ಲ. ಪರಮಾತ್ಮ ಇದ್ದಾನೆ, ನಮ್ಮ ಅಹಂಕಾರವನ್ನು ಸಕಾಲದಲ್ಲಿ ಬಲಿ ತೆಗೆದುಕೊಳ್ಳೋದಕ್ಕೆ ಆ ಪರಮಾತ್ಮ ಇದ್ದಾನೆ. ಅಲ್ಲಿಯವರೆಗೆ ಶ್ರೀರಾಮಕೃಷ್ಣ ಹೇಳಿದಂತ ಈ ಮಾತಿಗೆ ನಾನು ಶ್ರೀ ನಾನು ಭಗವಂತನ ದಾಸ, ನಾನು ಭಗವಂತನ ಮಗು, ನಾನು ಯಾವ ಕಡೆಯ ನಾನು ಏನ್ ಬೇಕಾದರೂ ಸಾಧಿಸಬಲ್ಲೆ, ನಾನು ಭಗವಂತನ ಮಗು ಅಂತಿರ್ತಕ್ಕಂಥ ಈ ಒಂದು ಭಾವದಿಂದ ನಾವು ಮುಂದುವರಿದಾಗ ಲೋಕಕ್ಕೂ ನಾವು ಕಂಟಕರಾಗೋದಿಲ್ಲ, ಬದಲಾಗಿ ಭಗವಂತನೇ ಸ್ವಯಂ ನಮ್ಮ ಅಹಂಕಾರವನ್ನು ಸ್ವೀಕರಿಸಿ ನಮ್ಮನ್ನ ತನ್ನವನ್ನು ನೆನೆಸಿಕೊಳ್ತಾನೆ. ನಾವೇ ಅವನು, ಅವನೇ ನಾವು ಆಗಬಲ್ಲ. ಏಕೆಂದರೆ ಈ ಅಹಮ್ಮೇ ಸೋಹಂ, ಇದನ್ನೇ ನಾವು ಪರಿಪೂರ್ಣವಾಗಿ ಬೆಳೆದಿದ್ದಾಗ ಅದೇ ಆ ಮಹತ್ತರವಾದ ಅಹಂಕಾರದಲ್ಲಿ ಲೀನವಾಗುವುದು, ಬಲಿಯಾಗುವುದು ಅಂತಂದ್ರೆ ಲೀನವಾಗುವುದು ಅಂತ ತೀರಾಟ. ಹೀಗೆ ನಾವು ಅಹಂಕಾರವನ್ನು ಹೋಗಲಾಡಿಸಿಕೊಳ್ಬೇಕು ಅಂತನ್ನುವ ಆ ಒಂದು ಭಾರದಲ್ಲಿ ನಿಸ್ಸಾರ ವ್ಯಕ್ತಿಗಳ ಬರೆದು ಹೇಳಿದಂತೂ ಖಂಡಿತ ಆಗಬಾರದು ಅಂತೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ.